ತವ ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮಕೃಷ್ಣರ ಮುಂದೆ ಮಾಸ್ಟರ್ ಮಹಾಶಯ ಅಜ್ಜಿ ಬಜ್ಜಿ ಆಗ್ತಾ ಇದ್ದಾನೆ. ಶ್ರೀರಾಮಕೃಷ್ಣರು ಒಂದೇ ಸವನೆ ಅವನಿಗೆ ನಿಜವಾದ ಧಾರ್ಮಿಕತೆಯನ್ನ ಆಧ್ಯಾತ್ಮಿಕತೆಯನ್ನ ತಿಳಿಸಿಕೊಡ್ತಾ ಇದ್ದಾರೆ. ತಮ್ಮ ಅನುಭವದ ಅಂತರಾಳದಿಂದ ಆ ತತ್ವಗಳೆಲ್ಲ ಮನಮುಟ್ಟುವಂತೆ ಹೊರಗೆ ಬರ್ತಾ ಇವೆ. ಮಾಸ್ಟರ್ ಮಹಾಶಯ ಬಹಳಷ್ಟು ಓದಿದವನು ಅನ್ನುವ ಕಾರಣದಿಂದ ತರ್ಕ ಮಾಡ್ತಾ ಇದ್ದಾನೆ. ಅಲ್ಲದೆ ತನ್ನ ದೃಷ್ಟಿಕೋನಕ್ಕೆ ಅನುಗುಣವಾಗಿ ತನ್ನ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾನೆ. ಅದರಲ್ಲಿ ಯಾವುದು ಈಗ ಹೇಳಿದ್ದು ಅಂತಂದ್ರೆ, ಯಾರು ಮಣ್ಣಿನ ಪ್ರತಿಮೆಯನ್ನು ಪೂಜಿಸ್ತಾ ಇದ್ದಾರೋ ಅವರಿಗೆಲ್ಲ ತಿಳಿಸಿಕೊಡಬೇಕಾಗುತ್ತದೆ, ಮಣ್ಣಿನ ಪ್ರತಿಮೆಯೇ ಭಗವಂತನಲ್ಲ, ಅದನ್ನು ಪೂಜಿಸುವಾಗ ಭಗವಂತನನ್ನು ಉದ್ದೇಶಿಸಿ ಪೂಜಿಸಬೇಕೇ ವಿನಃ ಅದನ್ನೇ ಅಲ್ಲ, ಮಣ್ಣನ್ನು ಪೂಜಿಸುವುದು ಸೂಕ್ತವಲ್ಲ ಅಂತ ಹಾಗಾದ್ರೆ ಜನರಿಗೆಲ್ಲ ಬೋಧಿಸಬೇಕಾಯಿತು ಅನ್ನುವ ಮಾತನ್ನ ಹೇಳ್ತಾ ಇದ್ದಾನೆ. ಜನರಿಗೆಲ್ಲ ಬೋಧಿಸಬೇಕು ಅಂತನ್ನೋದು. ಆಗ ಏನ್ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು, ನಿಮ್ಮ ಕಲ್ಕತ್ತಾದ ಜನರಿಗೆಲ್ಲ ಇದೊಂದೇ ಹುಚ್ಚು, ಕೇವಲ ಲೆಕ್ಚರ್ ಕೊಡೋದು. ಈ ಮಾತನ್ನ ಯಾತಕ್ಕೆ ಹೇಳಬೇಕಾಗಿತ್ತು? ನಾನಾಗಲೇ ಹೇಳಿದ್ದೆ, ಶ್ರೀರಾಮಕೃಷ್ಣರು ಬಹಳ ಸಂತೋಷ ಪಟ್ಕೊಳ್ಬೇಕಾಗಿತ್ತು. ನಾನಾಡಿದ ಒಂದೊಂದು ಮಾತನ್ನು ಕೂಡ ಇವನು ಸ್ವೀಕಾರ ಮಾಡಿ ಸಾವಿರಾರು ಜನರಿಗೆ ತಿಳಿಸಬೇಕು ಅನ್ನೋ ಪ್ರಯತ್ನದಲ್ಲಿ ಇದ್ದಾನೆ. ಬಹಳ ಒಳ್ಳೆಯದು. ನಾನಂತೂ ಆ ರೀತಿಯಲ್ಲಿ ಹೋಗೋದಕ್ಕಾಗೋದಿಲ್ಲ. ಕಲ್ಕತ್ತಾದಲ್ಲಿ ಕೋಟಿಗಟ್ಟಲೆ ಜನ ಇದ್ದಾರೆ, ಅವರಿಗೆಲ್ಲ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾನಲ್ಲ ನನ್ನ ಭಕ್ತ ಆಗೋದಕ್ಕೆ ಇವನು ಲಾಯಕ್ಕು, ಪ್ರಚಾರ ಕಾರ್ಯದಲ್ಲಿ ಇವನು ನಿಸ್ಸೀಮ ಇತ್ಯಾದಿ ಬಹಳ ಆನಂದದಿಂದ ಅವನನ್ನು ಮೆಚ್ಚಬೇಕಾಗಿತ್ತು. ಆದ್ರೆ ಏನ್ ಹೇಳ್ತಾ ಇದ್ದಾರೆ, ನಿಮ್ ಕಲ್ಕತ್ತಾದ ಜನರಿಗೆ ಲೆಕ್ಚರ್ ಕೊಡೋದೊಂದು ಹುಚ್ಚು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ? ನಾವು ಹಿನ್ನೆಲೆ ಮುನ್ನೆಲೆಯನ್ನೆಲ್ಲ ಸ್ವಲ್ಪ ಆಲೋಚನೆ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ, ಶ್ರೀರಾಮಕೃಷ್ಣ ಯಾತಕ್ಕೆ ಒಂದೇ ಸವನೆ ಬಡಿತಾ ಇದ್ದಾರೆ ಅಂತ. ಬ್ರಾಹ್ಮ ಸಮಾಜದಿಂದ ಬಂದವನು ಇವನು. ಬ್ರಾಹ್ಮ ಸಮಾಜ ಅಂತ ಹೇಳಿದ್ರೆ ಆಧುನಿಕ ಬ್ರಹ್ಮಜ್ಞಾನಿಗಳು ಅಂತ ಶ್ರೀರಾಮಕೃಷ್ಣ ಅವ್ರನ್ನೆಲ್ಲ ಕರಿತಾ ಇದ್ರು. ಅಂದ್ರೆ ಪುಸ್ತಕ ಓದಿ ಬ್ರಹ್ಮಜ್ಞಾನಿಗಳು ಅವರೆಲ್ಲ, ಅನುಭವ ಇಲ್ಲ, ಸಾಧನೆ ಮಾಡಬೇಕು, ದೀರ್ಘವಾದ ಧ್ಯಾನ ಜಪಾದಿಗಳನ್ನು ಮಾಡಿ ಅಂತರಂಗದಲ್ಲಿ ಯಾವ ನಿಜ ತತ್ವ ಇದೆಯೋ ಅದನ್ನ ಪ್ರತಿಫಲಿಸಿಕೊಳ್ಳಬೇಕು ಅನ್ನುವಷ್ಟು ತಾಳ್ಮೆಯೂ ಇಲ್ಲ. ನಾಲ್ಕು ಉಪನಿಷತ್ ವಾಕ್ಯವನ್ನು ಓದಿಕೊಂಡದ್ದಾಯ್ತು, ಅದನ್ನು ವಿವರಿಸೋದಕ್ಕೆ ಬೇಕಾಗುವಷ್ಟು ಇಂಗ್ಲಿಷೋ ಬಂಗಾಳಿಯೋ ಅದು ಕೂಡ ಇದೆ. ಅದನ್ನ ತಮ್ಮದೇ ಆದಂತಹ ರೀತಿಯಲ್ಲಿ ಬಣ್ಣಿಸಿ ಸಹಸ್ರಾರು ಜನರನ್ನು ಆಕರ್ಷಿಸಿ ಅವರ ಮನವನ್ನು ರಂಜಿಸಿ ಬೆರಗುಗೊಳಿಸಿ ಇವನೊಬ್ಬ ಬ್ರಹ್ಮಜ್ಞಾನಿ ಅಂತ ಅನಿಸ್ಕೊಳ್ಳೋದು. ಈ ರೀತಿಯಲ್ಲಿ ಭಾಷಣ ಮಾಡಿ ಅವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಬ್ರಹ್ಮಜ್ಞಾನಿಗಳು ಅಂತ ಅನಿಸ್ಕೊಂಡಿದ್ರು. ಆಗಿನ ಕಾಲದಲ್ಲಿ ಕೇಶವಚಂದ್ರ ಸೇನ ಅಂತ ಹೇಳಿದ್ರೆ ಬಹಳ ಪ್ರಸಿದ್ಧವಾದಂತಹ ವಾಗ್ಮಿ. ಇಂಗ್ಲೆಂಡಿನ ರಾಣಿ ಕೂಡ ಅವನನ್ನ ವಿಶೇಷವಾಗಿ ಆಧರಿಸ್ತಾ ಇದ್ಲು. ಅಂತಹ ಒಂದು ಕಾಲವಾಗಿತ್ತದು, ಅಷ್ಟರ ಮಟ್ಟಿಗೆ ಹೋಗಿತ್ತು. ಅಂತಹ ಕಲ್ಕತ್ತಾದ ಜನರ ಆ ಗೀಳನ್ನ ಒಂದೇ ಸವನೆ ಪುಡಿ ಪುಡಿ ಮಾಡ್ತಾ ಇದ್ದಾರೆ. ಅನುಭವದ ಆಧಾರವಿಲ್ಲದೆ ಮಾತನಾಡತಕ್ಕಂತಹದ್ದು ಎಂತ ಹುಚ್ಚುತನ ಅಂತ. ಅದಕ್ಕೋಸ್ಕರ ಅವರು ಆ ತರ ಹೇಳಿದ್ದಾರೆ. ಅಲ್ಲದೇನೇನೆ ಮುಂದೇನು ಹೇಳ್ತಾರೆ ಅವರು, ಯಾವ ಪರಮಾತ್ಮ ಇದ್ದಾನೋ ಇಂತಹ ವಿಶಾಲ ವಿಶ್ವವನ್ನು ಸೃಷ್ಟಿ ಮಾಡಿ ಅದನ್ನು ನಿರಂತರವಾಗಿ ಋತುಮಾನಕ್ಕೆ ಅನುಗುಣವಾಗಿ ಕಾಲಕಾಲಕ್ಕೆ ನಡೆಸಿಕೊಂಡು ಬರ್ತಾ ಇದ್ದಾನೋ, ತಾಯಿ ತಂದೆಯರ ಹೃದಯದಲ್ಲಿ ವಾತ್ಸಲ್ಯವನ್ನು ಇಟ್ಟು ಮಕ್ಕಳನ್ನು ಕಾಪಾಡುವಂತೆ ಮಾಡ್ತಾ ಇದ್ದಾನೋ, ಇಂತಹ ಭಗವಂತ ಬೇಕಾದಾಗ ತಿಳಿಸಿಕೊಡ್ತಾನೆ. ಭಗವಂತನೇ ತಿಳಿಸಿಕೊಡ್ತಾನೆ. ಮನುಷ್ಯ ಒಂದು ವೇಳೆ ತಿಳಿಸಿಕೊಟ್ಟರೂ ಕೂಡ, ತಿಳಿಸಿಕೊಡುವ ಪ್ರಯತ್ನ ಮಾಡಿದರೂ ಕೂಡ ಅದು ಮನುಷ್ಯ ಅಲ್ಲ, ಸ್ವಯಂ ಪರಮಾತ್ಮನೇ ಒಳಗಡೆ ಪ್ರೇರಣೆ ಮಾಡಿ ಮಾನವ ಸಂತಾನಕ್ಕೆ ಆಧ್ಯಾತ್ಮಿಕತೆ ಅಮೂಲ್ಯ ಸಲಹೆಗಳನ್ನು ನೀಡುವಂತೆ ಅವನೇ ವ್ಯವಸ್ಥೆ ಮಾಡ್ತಾನೆ ಅನ್ನುವ ಒಂದು ಅದ್ಭುತವಾದ ಸತ್ಯವನ್ನು ಕೂಡ ಇದರ ಜೊತೆಯಲ್ಲಿ ಹೊರಗಡೆ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಬಳಿಕ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ, ಅದು ಇನ್ನೂ ಸ್ವಾರಸ್ಯವಾಗಿದೆ. ಒಂದು ಮಣ್ಣಿನ ಪ್ರತಿಮೆಯನ್ನು ಪೂಜಿಸುವುದು ಸರಿಯಲ್ಲ ಅಂತಲೇ ಇಟ್ಕೊಂಡ್ರು, ಅದರ ಮೂಲಕ ತನ್ನ ಪೂಜೆಯೇ ನಡೆಯುತ್ತಿದೆ ಎಂಬುದನ್ನು ಆತ ಅರಿಯನೆ. ಆತ ಆ ವಿಧದ ಪೂಜೆಯಿಂದಲೇ ಸಂತುಷ್ಟನಾಗುತ್ತಾನೆ. ಅದಕ್ಕೆ ನಿನಗ್ಯಾಕೆ ತಲೆನೋವು? ಮೊದಲು ನಿನಗೆ ಯಾವುದರಿಂದ ಜ್ಞಾನ ಭಕ್ತಿ ದೊರೆಯಬಹುದೋ ಅದಕ್ಕಾಗಿ ಪ್ರಯತ್ನಿಸು. ವಿಗ್ರಹ ಪೂಜೆಯಿಂದ ಮೂಢನಂಬಿಕೆ ಅಂತ ಹೇಳತಕ್ಕಂತಹದ್ದು ಬೆಳೆದಿದೆಯೋ, ಅದರಿಂದ ವಿಗ್ರಹ ಪೂಜೆ ಅಂತ ಹೇಳ್ತಕ್ಕಂತಹದ್ದು ಸರಿಯಲ್ಲ ಅಂತ ನೀವೆಲ್ಲ ಹೇಳೋದಿದ್ರು ಕೂಡ, ಅವರು ಮೂರ್ತಿ ಪೂಜಕರಲ್ವಲ್ಲ, ಆದ್ರಿಂದ ನೀವು ಹಾಗೆ ಹೇಳೋದಿದ್ರೂ ಕೂಡ ಅಜ್ಞಾನ ವಶದಿಂದಲೇನೇ ಯಾವನಾದ್ರೊಬ್ಬ ವಿಗ್ರಹವನ್ನು ಆರಾಧನೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅದಕ್ಕೆ ಬಗೆಬಗೆಯಾಗಿ ಅಲಂಕಾರಗಳನ್ನು ಮಾಡಿ ಆರತಿಯನ್ನು ಎತ್ತಿ ಮಂತ್ರವನ್ನು ಹೇಳಿ ಭಜನೆಯನ್ನು ಮಾಡಿ ನೈವೇದ್ಯವನ್ನು ಕೊಟ್ಟು ಮಂಗಳಾರತಿಯನ್ನು ಎತ್ತಿ ಈ ರೀತಿಯ ಪೂಜೆಯನ್ನ ಮಾಡ್ತಾ ಇದ್ರೂ ಕೂಡ ಅಂತರಂಗದಲ್ಲಿ, ಆ ವಿಗ್ರಹದ ಅಂತರಂಗದಲ್ಲಿ ಕೂಡ ಪರಮಾತ್ಮ ಇದ್ದುಕೊಂಡು ಈ ಮಗು ನನ್ನನ್ನೇ ಪೂಜೆ ಮಾಡ್ತಾ ಇದೆ ಅಂತನ್ನೋದನ್ನ ತಿಳಿಯಲಾರನೇ ಅವನು ಸರ್ವಜ್ಞ ಅಂತ ಹೇಳ್ತಕ್ಕಂತ ಹೆಸರಿದೆ ಅವನಿಗೆ ಅನ್ನುವ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆತ ಆ ವಿಧದ ಪೂಜೆಯಿಂದಲೇ ಸಂತುಷ್ಟನಾಗುತ್ತಾನೆ, ಅದಕ್ಕೇಕೆ ನಿನಗೆ ತಲೆನೋವು? ವಿಗ್ರಹ ಪೂಜೆ ಮಾಡ್ತಕ್ಕಂಥವರು ಆನಂದವಾಗಿ ತಮ್ಮ ಪಾಡಿ ತಾವು ಪೂಜೆ ಮಾಡಿಕೊಂಡಿರಲಿ, ಅದಕ್ಕೆ ನಿನಗ್ಯಾಕೆ ತಲೆನೋವು ಅಂತ? ಅವರವರು ಅವರವರ ರೀತಿಯಲ್ಲಿ ಹೋಗಲಿ, ಅದಕ್ಕೆ ನಿನಗ್ಯಾಕೆ ತಲೆನೋವು ಅಂತ? ಬಹಳ ಸ್ವಾರಸ್ಯಕರವಾದಂತಹ ಮಾತಿದು. ಅವರವರು ಅವರವರ ರೀತಿಯಲ್ಲಿ ಹೋಗೋದಕ್ಕೆ ಅವಕಾಶ ಕೊಡು. ಆದರೆ ಇಲ್ಲಿ ನೀನು ಮೊದಲು ಗಮನಿಸಬೇಕಾದಂತಹ ವಿಚಾರ ಯಾವುದು ಅಂತ ಹೇಳಿದ್ರೆ, ನಿನಗೆ ಯಾವುದರಿಂದ ಜ್ಞಾನ ಭಕ್ತಿ ದೊರೆಯಬಹುದೋ ಅದಕ್ಕಾಗಿ ಮೊದಲು ಪ್ರಯತ್ನಿಸು. ನಿನಗೆ ಇನ್ನೂ ಜ್ಞಾನ ಭಕ್ತಿ ಅಂತ ಹೇಳ್ತಕ್ಕಂಥ ಅದರ ಸ್ವರೂಪ ಪರಿಚಯ ಆಗಲಿಲ್ಲ. ನಿಜವಾದ ಜ್ಞಾನ ಅಂತ ಹೇಳಿದ್ರೆ ಏನು, ನಿಜವಾದ ಭಕ್ತಿ ಅಂತ ಹೇಳಿದ್ರೆ ಏನು ಅಂತ ಅನ್ನೋದ್ರ ಪರಿಚಯ ನಿನಗೆ ಆಗಿಲ್ಲ. ಹಾಗಿರುವಾಗ ಬಾಕಿ ಉಳಿದವರಿಗೆಲ್ಲ ತಿಳಿಸಿಕೊಡ್ಬೇಕು ಅಂತ ಹೊರಡ್ತಾ ಇದೆಯಲ್ಲ ನೀನು ಅಂತ ಶ್ರೀರಾಮಕೃಷ್ಣ ಹೇಳಿದಾಗ ಮಾಸ್ಟರ್ ಮಹಾಶಯ ಸ್ತಬ್ಧನಾಗ್ತಾನೆ. ತನ್ನಷ್ಟಕ್ಕೆ ಆಲೋಚನೆ ಮಾಡ್ತಾನೆ. ಅವನೇ ಬರೀತಾನೆ ಮುಂದೆ, ಈ ಸಲ ಮಾಸ್ಟರ್ರ ಅಹಂಕಾರ ಬಹುಶಃ ಸಂಪೂರ್ಣವಾಗಿ ಧ್ವಂಸವಾಗಿ ಹೋಗಿರಬೇಕು. ಧ್ವಂಸವಾಗಿ ಹೋಗಿರಬೇಕು ಅಂತ ಅವನೇ ಬರಿತಾ ಇದ್ದಾನೆ. ಅಂದ್ರೆ ಧ್ವಂಸವಾಗಿ ಹೋಗಿದೆ ಅಂತ ಅರ್ಥ. ಯೋಚಿಸಲಾರಂಭಿಸಿದ, ನಿಜ ಇವರು ಹೇಳುತ್ತಿರುವುದು ಸತ್ಯ, ತಿಳಿವಳಿಕೆ ಕೊಡಲು ಹೋಗುವ ಅವಶ್ಯಕತೆಯಾದರೂ ಏನಿದೆ? ನಾನು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೇನೆಯೇ? ನನಗೆ ಆತನ ಪಾದ ಪದ್ಮಗಳಲ್ಲಿ ಭಕ್ತಿ ಉಂಟಾಗಿದೆಯೇ? ತನಗೇ ಮಲಗಲು ಸ್ಥಳವಿಲ್ಲ, ಶಂಕರನನ್ನ ಬೇರೆ ಮಲಗಲು ಕರೆಯುವುದು. ನನಗೇ ಏನೆಂದರೆ ಏನೂ ಭಗವಂತನ ವಿಷಯವಾಗಿ ಗೊತ್ತಿಲ್ಲ, ಆದರೂ ಪರರಿಗೆ ತಿಳುವಳಿಕೆ ಕೊಡಲು ಯತ್ನಿಸುತ್ತಿದ್ದೇನಲ್ಲ, ಇದು ಎಂತಹ ನಾಚಿಕೆಗೆ ಹಿಡಿತನ, ಇದು ಎಂತಹ ತಿಳಿಗೆ ಹಿಡಿತನ ಪರರಿಗೆ ತಿಳಿಸಿಕೊಡಲು ಇದೇನು ಗಣಿತಶಾಸ್ತ್ರವೇ, ಇತಿಹಾಸವೇ, ಸಾಹಿತ್ಯವೇ? ಇದು ಭಗವತ್ತತ್ವ. ಇವರು ಹೇಳುತ್ತಿರುವುದು ನನ್ನ ಹೃದಯಕ್ಕೆ ಒಪ್ಪುತ್ತಿದೆ ಅಂತ ತನ್ನಷ್ಟಕ್ಕೆ ತಾನು ಹೇಳಿಕೊಳ್ತಾ ಇದ್ದಾನೆ ಮಾಸ್ಟರ್ ಮಹರ್ಷಿಯ. ಎಷ್ಟು ವಿಚಾರಗಳನ್ನು ಹೇಳಿದ ನೋಡಿ, ಬುದ್ಧಿ ಬಹಳ ಬೇಗ ಅವನಿಗೆ ಬಂದಿದೆ ಅಂತ ನಾವು ಸಂತೋಷ ಪಟ್ಟುಕೊಳ್ಬೇಕು. ಟ್ಯೂಬ್ಲೈಟ್ ಅಲ್ಲ ಅವನು, ತಕ್ಷಣ ಅರ್ಥ ಮಾಡ್ಕೊಂಡ್ಬಿಟ್ಟ. ಇಲ್ಲೇನ್ ಮಾತು ಹೇಳ್ತಾ ಇದ್ದಾನೆ, ತನಗೇ ಮಲಗಲು ಸ್ಥಳವಿಲ್ಲ, ಶಂಕರನನ್ನು ಬೇರೆ ಕರೆಯೋದು. ಇವನು ಮಲ್ಕೊಂಡಿರೋದು ಒಂದು ಬೆಂಚಿನ ಮೇಲೆ. ಇವನಿಗೆ ಸರಿಯಾಗಿ ಆ ಕಡೆ ಈ ಕಡೆ ಹೊರಳಾಡಿ ಮಲ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಆ ಬೆಂಚಿನ ಮೇಲೆ. ಬಾರಯ್ಯ ಶಂಕರ, ನಿನಗೂ ಇಲ್ಲೇ ಜಾಗ ಕೊಡ್ತೀನಿ ಬಾ ಅಂತ ಕರೆದ್ರೆ ಯಾವ ರೀತಿಯಲ್ಲಿ ಆಭಾಸವಾಗಿರ್ತದೋ, ಹಾಸ್ಯಾಸ್ಪದವಾಗಿರ್ತದೋ, ಅದೇ ರೀತಿಯಲ್ಲಿ ತನಗೇ ಏನೂ ಗೊತ್ತಿಲ್ಲ, ಏನಂದ್ರೆ ಏನೂ ಗೊತ್ತಿಲ್ಲ, ಆಗಲೇ ಇನ್ನೊಬ್ರಿಗೆ ಹೇಳ್ತಕ್ಕಂತ ಉತ್ಸಾಹ ತೋರ್ತಾ ಇದ್ದಾನಲ್ಲ ತಾನು. ಅದನ್ನು ಬಂಗಾಳಿಯಲ್ಲಿ ಹೇಳ್ತಾರೆ, ಅಪ್ರೀಶೂತೆ ಸ್ಥಾನ್ಪಾಯಿನ ಶಂಕರಾಕೆ ಡಾಕೆ ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ತನಗೇ ಮಲಗಲು ಸ್ಥಳವಿಲ್ಲ, ಶಂಕರನನ್ನು ಬೇರೆ ಕರೆಯುವುದು. ಸಾಮಾನ್ಯವಾದಂತಹ ವಿಚಾರಗಳಾಗಿದ್ದ ಪಕ್ಷದಲ್ಲಿ ಇದೇನು ಗಣಿತಶಾಸ್ತ್ರವೇ, ಇತಿಹಾಸವೇ, ಸಾಹಿತ್ಯವೇ ಅಂತ ಹೇಳ್ತಾ ಇದ್ದಾನಲ್ಲ. ಇತರ ಸಾಮಾನ್ಯವಾದ ವಿಚಾರಗಳು ಆಗಿದ್ದ ಪಕ್ಷದಲ್ಲಿ ಈ ಕಡೆಯಿಂದ ನಮ್ಮ ವೇದಗಳು ಆಗಬಹುದು, ಉಪನಿಷತ್ತುಗಳು ಆಗಬಹುದು, ಭಗವದ್ಗೀತೆ ಆಗಬಹುದು, ಈ ವಿಷಯ ತಗೊಂಡ್ರು ಕೂಡ ಅಷ್ಟೇನೆ. ಆ ಕುರಿತಾಗಿ ಮಾತನಾಡುವುದೇನೋ ಧಾರಾಳವಾಗಿ ಮಾತನಾಡಬಹುದು, ಆ ಕಡೆ ಓದ್ಕೊಂಡು ನಾಲ್ಕಾರು ಭಾಷೆಗಳನ್ನು ನೋಡಿಕೊಂಡು ಧಾರಾಳವಾಗಿ ಮಾತನಾಡಬಹುದು. ಆದರೆ ಭಗವಂತನ ತತ್ವದ ಕುರಿತಾಗಿ ಮಾತನಾಡಬೇಕು ಅಂತಂದ್ರೆ ಮಾತ್ರ ಅವನು ಒಳಗಡೆ ಕೃಪಾಕಿರಣವನ್ನು ಬೀರಬೇಕಾಗುತ್ತದೆ. ಶ್ರೀರಾಮಕೃಷ್ಣೇ ತಮ್ಮ ವಿಷಯದಲ್ಲಿ ಹೇಳ್ತಾ ಇದ್ರು, ನನಗೆ ಏನಂದ್ರೆ ಏನೂ ಗೊತ್ತಿಲ್ಲ, ಆದರೆ ದೊಡ್ಡ ದೊಡ್ಡ ಪಂಡಿತರೆಲ್ಲ ಬಂದಾಗ, ದೊಡ್ಡ ದೊಡ್ಡ ಜನಸಮುದಾಯ ಬಂದಾಗ ಅವರಿಗೆಲ್ಲ ಏನಾದ್ರು ಹೇಳಬೇಕಾಗುತ್ತೆ ನಾನು. ಆಗ ಜಗನ್ಮಾತೆಯೇ ನನಗೆ ತಳ್ಳಿ ಕೊಡ್ತಾ ಇದ್ಲು. ಅದಕ್ಕೆ ಉದಾಹರಣೆ ಕೊಡ್ತಾ ಹೇಳ್ತಾ ಇದ್ರು, ಕಾಮಾರ್ಪುಕುರದ ಕೃಷಿಕರು ಆ ಭತ್ತವನ್ನ ಜೊಳ್ಳಿನಿಂದ ಬೇರ್ಪಡಿಸೋದಕ್ಕೋಸ್ಕರ ಗಾಳಿಗೆ ಹಿಡಿತಾರೆ. ಗಾಳಿ ಬೀಸಿದಾಗ ಜೊಳ್ಳೆಲ್ಲ ತೋರಿ ಹೋಗ್ತದೆ, ಗಟ್ಟಿ ಮಾತ್ರ ಉಳಿತದೆ. ಅದಲ್ಲದೇನೆ ಹಾಗೆ ಇದ್ದಂತಹ ಭತ್ತವನ್ನ ಅಳತೆ ಮಾಡಿ ಕೊಡಬೇಕು. ಅಳತೆ ಮಾಡಿ ಕೊಡುವಾಗ ಹಿಂದ್ಗಡೆಯಿಂದ ಒಬ್ಬ ಆ ರಾಶಿಯಿಂದ ತಳ್ಳಿ ಕೊಡ್ತಾ ಇರ್ತಾನೆ. ಹಿಂದ್ಗಡೆಯಿಂದ ತಳ್ಳಿ ಕೊಟ್ರೆ ಇವನು ಅಳತೆ ಮಾಡಿ ಮಾಡಿ ಜನಗಳಿಗೆ ಕೊಡೋದಕ್ಕೆ ಅನುಕೂಲವಾಗುತ್ತೆ. ಇತರ ತಳ್ಳತಕ್ಕಂತಹ ಒಂದು ವಿಧಾನ ಹೇಗಿದೆಯೋ ಅಲ್ಲಿ ಹೀಗೆ ಜಗನ್ಮಾತೆ ನನ್ನ ಒಳಗಡೆಯಿಂದ ಜ್ಞಾನವನ್ನು ಹೊರಗಡೆ ತಳ್ಳಿ ಕೊಡ್ತಾ ಇದ್ಲು. ಯಾವ್ಯಾವ ಯಾರ್ಯಾರಿಗೆ ಯಾವ್ಯಾವ ಬಗೆಯ ಮಾತು ಬೇಕೋ ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ಲು, ಒಳಗಡೆಯಿಂದ ತಳ್ಳಿ ಕೊಡ್ತಾ ಇದ್ಲು. ನಾನು ಅದನ್ನು ಹೇಳ್ತಾ ಇದ್ದೆ, ಕಾಲೋಚಿತವಾಗಿ ಹೇಳ್ಕೊಡ್ತಾ ಇದ್ದೆ, ಸಮಯೋಚಿತವಾಗಿ ಹೇಳ್ಕೊಡ್ತಾ ಇದ್ದೆ, ವ್ಯಕ್ತಿಗೆ ಉಚಿತವಾದ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದೆ, ಹೇಳ್ತಾ ಇದ್ದೆ ಅಂತನೋ ಮಾತನ್ನ ಶ್ರೀ ರಾಮಕೃಷ್ಣರು ಹೇಳಿದ್ದಾರೆ. ಆ ರೀತಿಯಲ್ಲಿ ನಾವು ಭಗವಂತನ ಕೃಪೆಯನ್ನು ಪಡೆಯಬೇಕಾಗುತ್ತದೆ, ಭಗವಂತನ ಪ್ರಾರ್ಥನೆ ಮಾಡಿಕೊಳ್ಬೇಕಾಗ್ತದೆ. ಹೇ ಭಗವಂತ, ನಾಲ್ಕು ಮಾತುಗಳನ್ನು ನನ್ನಿಂದ ಆಡಿಸು, ಕೇಳುವವರಿಗೆ ಅದು ಒಪ್ಪಿಗೆ ಆಗುವಂತೆ ಆಡಿಸು, ಕೇಳುವವರಿಗೆ ಯಾವ ಮಾತು ಬೇಕೋ, ಯಾವ ಮಾತು ಅವರಿಗೆ ಅನುಕೂಲವಾಗುತ್ತದೋ, ಪ್ರತಿಕೂಲವಾಗದೇ ಇರುತ್ತದೆಯೋ ಅಂತಹ ಮಾತುಗಳನ್ನು ಮಾತ್ರ ನನ್ನ ಹತ್ರ ಆಡಿಸುವಂತೆ ಪ್ರಾರ್ಥನೆ ಮಾಡಿಕೊಂಡು ಮಾಡಬೇಕಾಗ್ತದೆ. ಅಷ್ಟು ಜವಾಬ್ದಾರಿಯುತವಾದಂತಹ ಕೆಲಸ ಅಂತನ್ನೋದನ್ನ ಮಾಸ್ಟರ್ ಮಾಷಿಯ ಶ್ರೀರಾಮಕೃಷ್ಣ ಮಾತಿನಿಂದ ಅರ್ಥ ಮಾಡಿಕೊಡ್ತಾನೆ. ಬಳಿಕ ಮಾಸ್ಟರ್ ಮಾಷಿಯನ್ನೇ ಬರೀತಾನೆ, ಮಾಸ್ಟರ್ ಶ್ರೀರಾಮಕೃಷ್ಣರೊಡನೆ ಮಾಡಿದ ವಾದ ಇದೇ ಮೊಟ್ಟ ಮೊದಲನೆಯದು, ಭಗವತ್ ಕೃಪೆಯಿಂದ ಇದೇ ಕಟ್ಟ ಕಡೆಯದು. ಆಮೇಲೆ ಅವನು ವಾದ ಮಾಡೋದಕ್ಕೆ ಹೋಗಲಿಲ್ಲ ಅಂತ ಅನ್ನೋದನ್ನು ಅವನೇ ಒಪ್ಕೊಳ್ತಾನೆ. ಆಗ ಶ್ರೀರಾಮಕೃಷ್ಣರು ಪುನಃ ಮಾತನ್ನು ಪ್ರಾರಂಭಿಸ್ತಾರೆ. ನೀನು ಮಣ್ಣಿನ ಪ್ರತಿಮೆ ಪೂಜೆಯ ಸಂಬಂಧವಾಗಿ ಮಾತೆತ್ತಿದ್ದೆ ಅಲ್ವೇ? ಪ್ರತಿಮೆ ಮಣ್ಣಿನದಾದರೂ ಆ ವಿಧದ ಪೂಜೆಯ ಅವಶ್ಯಕತೆಯೂ ಇದೆ. ಹಲವಾರು ವಿಧದ ಪೂಜಾ ಕ್ರಮಗಳನ್ನು ಭಗವಂತನೇ ಏರ್ಪಡಿಸಿದ್ದಾನೆ. ಈ ಜಗತ್ತು ಯಾರದೋ ಆತನೇ ಅಧಿಕಾರಿ ಭೇದಕ್ಕೆ ಅನುಗುಣವಾಗಿ ಇದನ್ನೆಲ್ಲ ಮಾಡಿದ್ದಾನೆ. ಅಧಿಕಾರಿ ಭೇದ, ಯಾರಿಗೆ ಯಾವ ಮಾತು ಅಂತ ನಾನೊಂದು ಯಾವಾಗಲೂ ಮಾತು ಹೇಳ್ತಾ ಇರ್ತೀನಿ. ಎಲ್ಲ ಮಾತು ಎಲ್ಲರಿಗೂ ಅನ್ವಯ ಆಗಬೇಕಾಗಿಲ್ಲ, ಆಗೋದು ಇಲ್ಲ. ಅವರವರ ಶಕ್ತಿ, ಅವರವರ ಭಕ್ತಿ, ಅವರವರ ಅಂತರಂಗದ ವಿಕಾಸ, ಇವುಗಳಿಗೆ ಅನುಗುಣವಾಗಿ ತತ್ವಗಳನ್ನು ಗ್ರಹಿಸಿ ಅನುಷ್ಠಾನದಲ್ಲಿ ತರಬೇಕಾಗ್ತದೆ. ಆ ಅನುಷ್ಠಾನವೂ ಕೂಡ ಯಾವ ಪ್ರಮಾಣದಲ್ಲಿ ನಡೀಬೇಕಾಗಿದೆ ಅಂತ ಹೇಳ್ತಕ್ಕಂಥದ್ದು ಅವರವರ ಶಾರೀರಿಕ ಶಕ್ತಿ, ಮಾನಸಿಕ ಶಕ್ತಿ, ಅವುಗಳನ್ನು ಅವಲಂಬಿಸಿಕೊಂಡಿದೆ. ಶಕ್ತಿ ಮೀರಿ ಹೋದಾಗ ಏನಾಗ್ತದೆ, ಒಡೆದು ಹೋಗ್ತದೆ. ಒಡೆದು ಹೋದ ಮೇಲೆ ಮತ್ತೆ ಮೆಂಟಲ್ ಆಸ್ಪತ್ರೆಗೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ಧರ್ಮ ಜೀವನವನ್ನು ಧಾರ್ಮಿಕ ಜೀವನವನ್ನು ನಡೆಸತಕ್ಕಂಥವರಲ್ಲಿ 100 to 75 ಹುಚ್ಚರು, ಉಳಿದ 20 ಆಷಾಢಭೂತಿಗಳು, ಎಲ್ಲೋ 5 ಮಾತ್ರ ಸರಿಯಾದ ರೀತಿಯಲ್ಲಿ ಇರ್ತಾರೆ ಅಂತ. ಸ್ವಯಂ ಸ್ವಾಮಿ ವಿವೇಕಾನಂದರು ಕೂಡ ಹೇಳಿದ್ದಾರೆ, ಈ ಆಧ್ಯಾತ್ಮಿಕ ಜೀವನದ ಭರಾಟಿಯಲ್ಲಿ ನಾನೇನಾದರೂ ಸ್ವಲ್ಪ ಮತಿಗೆಟ್ಟವನಂತೆ ಮಾತನಾಡ್ತಾ ಇರೋದು ನಿಮಗೇನಾದರೂ ಕಂಡು ಬಂದರೆ ತಕ್ಷಣ ಶೂಟ್ ಮಾಡಿಬಿಡಿ ಅಂತ. ಅಧಿಕಾರವಿಲ್ಲದೇನೇ ಸಾಧನೆಗೆ ಇಳಿದಾಗ ಯಾವ ಒಂದು ಆನಂದ ಪ್ರಾಪ್ತಿಯಾಗಬೇಕಾಗಿತ್ತೋ ಅದರ ಬದಲಿಗೆ ನಿರಾನಂದ ಪ್ರಾಪ್ತವಾಗುವಂತಹ ಪರಿಸ್ಥಿತಿ, ಸುತ್ತಮುತ್ತಲಿರುವವರಿಗೂ ನಿರಾನಂದ ಆಗುವಂತಹ ಪರಿಸ್ಥಿತಿ. ಆದ್ದರಿಂದ ಬಹಳ ಎಚ್ಚರದಿಂದ ಹೋಗಬೇಕಾಗುತ್ತದೆ. ಅದಕ್ಕೆ ಅನುಗುಣವಾದಂತಹ ವ್ಯವಸ್ಥೆಯನ್ನು ಭಗವಂತನೇ ಮಾಡಿಟ್ಟಿದ್ದಾನೆ. ಅಧಿಕಾರಿ ಭೇದಕ್ಕೆ ಅನುಗುಣವಾಗಿ, ಅಧಿಕಾರಿ ಭೇದ ಅಂತಂದ್ರೆ ಅರ್ಹತೆಗೆ ಅನುಗುಣವಾಗಿ ಅಂತ ಅರ್ಥ. ಸರ್ಕಾರಿ ಅಧಿಕಾರಿ ಅಂತ ಈ ರೀತಿಯಲ್ಲಿ ಅರ್ಥ ಅಲ್ಲ. ಅಧಿಕಾರಿ ಅಂತಂದ್ರೆ ಯೋಗ್ಯತೆ ಇರತಕ್ಕಂತಹ ವ್ಯಕ್ತಿ, ಯಾರ್ಯಾರಿಗೆ ಎಷ್ಟೆಷ್ಟು ಯೋಗ್ಯತೆ ಇದೆಯೋ ಅಷ್ಟೇ ಸಾಧನೆ, ಅದಕ್ಕೆ ತಕ್ಕಂತಹ ಸಾಧನೆ. ಅದನ್ನು ಶ್ರೀರಾಮಕೃಷ್ಣೇ ಬಹಳ ಒಳ್ಳೆಯ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ತಾಯಿ ತನ್ನ ಮಕ್ಕಳ ಜೀರ್ಣಶಕ್ತಿಗೆ ಅನುಸಾರ ಆಹಾರ ತಯಾರು ಮಾಡ್ತಾಳೆ. ಒಬ್ಬಳಿಗೆ 5 ಅಂತ ಇಟ್ಕೋ, ಆಕೆ ಮೀನನ್ನು ಅಡಿಗೆ ಮಾಡಬೇಕಾಗಿದ್ರೆ ಮಕ್ಕಳ ರುಚಿ, ಜೀರ್ಣಶಕ್ತಿ ಇವಕ್ಕೆ ತಕ್ಕಂತೆ ಭಕ್ಷ್ಯ ಭೋಜ್ಯಗಳನ್ನ, ಅಂದ್ರೆ ಪಲಾವು, ಉಪ್ಪಿನಕಾಯಿ, ಬಜ್ಜಿ, ಪಲ್ಯ, ಸಾರು ಇತ್ಯಾದಿ ಅಡಿಗೆ ಮಾಡ್ತಾಳೆ. ಪಲಾವು ಯಾರಿಗೆ ಅಂತಂದ್ರೆ, ಯಾರಿಗೆ ಜೀರ್ಣಶಕ್ತಿ ಚೆನ್ನಾಗಿದೆಯೋ ಅವರಿಗೆ ಪಲಾವು, ಉಪ್ಪಿನಕಾಯಿ, ಬಜ್ಜಿ, ಇನ್ ಕೆಲವರಿಗೆ ಬರೀ ಪಲ್ಯ, ಮೀನಿನ ಪಲ್ಯ, ಇನ್ ಕೆಲವರಿಗೆ ಅದನ್ನು ಜೀರ್ಣ ಮಾಡಿಕೊಳ್ಳುವ ಶಕ್ತಿ ಇರೋದಿಲ್ಲ, ಆದ್ರಿಂದ ಮೀನಿನ ಸಾರು, ತಿಳಿ ಸಾರು. ಈ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಇಲ್ಲಿ ಮೀನಿನ ಉದಾಹರಣೆ ಕೊಟ್ಟಿದ್ದಾರೆ ಶ್ರೀರಾಮಕೃಷ್ಣ. ಅಕ್ಕಿದೇ ಉದಾಹರಣೆ ಕೊಟ್ಟರಾಗ್ತಿರ್ಲಿಲ್ವೇ, ಸಸ್ಯಾಹಾರಿಗಳಿಗೆಲ್ಲ ಈಗ ಕಷ್ಟಕ್ಕೆ ಬಂದ್ಬಿಡ್ತು, ಶ್ರೀರಾಮಕೃಷ್ಣ ಮೀನಿನ ಸಮಾಚಾರ ಹೇಳ್ಬಿಟ್ರ. ಈ ಆಹಾರದ್ದು ಬಹಳ ದೊಡ್ಡ ಸಮಸ್ಯೆಯಾಗಿ ನಮ್ಮ ಸಮಾಜದಲ್ಲಿ ಇದೆ. ಆದರೆ ಬಂಗಾಳದಲ್ಲಿ ಮೀನು ಅಂತ ಹೇಳ್ತಕ್ಕಂಥದ್ದು ಒಂದು ತರಕಾರಿ, ನೆನಪಿಟ್ಕೊಳ್ಬೇಕು. ಅದು ಗಂಗೆಯ ಮೀನು ಅಂತ ಹೇಳ್ತಕ್ಕಂಥದ್ದು ಪರಿಶುದ್ಧವಾದ ತರಕಾರಿ, ಗಂಗಾಫಲ ಅಂತ ಅದಕ್ಕೆ ಹೆಸರು. ಅದನ್ನಲ್ಲಿ ಬ್ರಾಹ್ಮಣರು ಕೂಡ ತಿಂತಾ ಇದ್ದಾರೆ. ಅಲ್ಲಿ ಬ್ರಾಹ್ಮಣರು, ಅದರಲ್ಲೂ ಕೂಡ ವೈಷ್ಣವ ಬ್ರಾಹ್ಮಣರು ಇದ್ದಾರಲ್ಲ, ಈರುಳ್ಳಿ ತಿನ್ನೋದಿಲ್ಲ. ಓಕೆ, ಅದು ನಿಷಿದ್ಧ. ಮೀನಿಲ್ಲದ್ರೆ ಆಗೋದಿಲ್ಲ ಅಷ್ಟೇ. ಇದು ಆ ಬಂಗಾಳದ ಸಂಪ್ರದಾಯ, ಅವರಿಗೇನು ಅನಿಸೋದಿಲ್ಲ. ನಿಜಕ್ಕೂ ಈ ವಿಷಯವಾಗಿ ಹೇಳಬೇಕು ಅಂತಂದ್ರೆ, ಯಾರು ನಾವು ಸಸ್ಯಾಹಾರಿಗಳು ಅಂದ್ಕೊಂಡಿದ್ದೀವೋ, ನಾವು ಹುಟ್ಟಿದ ತಕ್ಷಣವೇ ಅಥವಾ 1 ಒಳಗೆ ಮಾಂಸ ತಿನ್ನೋರ ಮನೆಗೆ ನಮ್ಮನ್ನು ದತ್ತು ಕೊಟ್ಟು ಬಿಟ್ರೆ, ಅಲ್ಲಿ ನಾವು ಶಾಸ್ತ್ರೋಕ್ತವಾಗಿ ಬೆಳೆದು ಅದೇ ನಾವು ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದಂತಹ ಶಿಶುವಾಗಿದ್ದ ಪಕ್ಷದಲ್ಲೂ ಕೂಡ ಆ ಮೀನನ್ನು ಧಾರಾಳವಾಗಿ ತಿಂತಾರವರು, ಆನಂದವಾಗಿ ತಿಂತಾರವನು. ಇದೆಲ್ಲ ಅಭ್ಯಾಸದಿಂದ ಬರ್ತಕ್ಕಂಥದ್ದು. ಅದು ಒಳ್ಳೇದೋ ಕೆಟ್ಟದೋ ಅಂತ ಹೇಳ್ತಕ್ಕಂಥದ್ದು ಬೇರೆ ವಿಚಾರ. ಸಸ್ಯಾಹಾರದಲ್ಲೂ ಕೂಡ ಕೆಟ್ಟದ್ದು ಅಂತ ಹೇಳ್ತಕ್ಕಂಥದ್ದು ನಿಷಿದ್ಧ ಅಂತ ಹೇಳ್ತಕ್ಕಂಥ ಬೇಕಾದಷ್ಟು ಇರುವಾಗ, ಇನ್ನು ಮೀನು ಮಾಂಸಾದಿಗಳು ಕೂಡ ನಿಷಿದ್ಧ ಅಂತ ಯಾರಾದರೂ ತ್ಯಜಿಸಿತ್ತು ಅಂತ ಹೇಳಿದ್ರೆ ಅದು ಬೇರೆ ವಿಚಾರ. ಆದರೆ ಆಹಾರ ದೃಷ್ಟಿ ತಗೊಂಡ್ರೆ ಅದು ಮಾನವ ಸಹಜವಾದಂತಹ ಆಹಾರ. ಅಲ್ಲಿ ನಾವು ಮೂಗು ಮರಿಬೇಕಾದ್ದೇನೂ ಇಲ್ಲ. ಆದರೆ ವಾಸನೆ ತಡ್ಕೊಳ್ಳೋಕ್ಕಾಗದೇ ಇದ್ರೆ ಮೂಗು ಮುಚ್ಚಿಕೊಳ್ಬಹುದು. ಆದರೆ ನಿಂದಿಸಬೇಕಾದ ಕಾರಣ ಇಲ್ಲ ಅನ್ನುವ ಮಾತನ್ನ ಸಾಂದರ್ಭಿಕವಾಗಿ ಹೇಳಿ ಇಲ್ಲಿ ಉದಾಹರಣೆಯನ್ನು ಮಾತ್ರ ನಾವು ತೆಗೆದುಕೊಳ್ಬೇಕು. ಪಲಾವು ಬಹಳ ಕಷ್ಟಕರವಾದಂತಹ ಜೀರ್ಣಿಸಿಕೊಳ್ಳತಕ್ಕ ವಿಶೇಷವಾದ ಪಾಚಕ ಶಕ್ತಿ ಇದ್ರೆ ಮಾತ್ರ ಜೀರ್ಣವಾಗ್ತಕ್ಕಂತಹ ವಸ್ತು ಅದು. ಎಲ್ರಿಗೂ ಆ ಒಂದು ಪಾಚಕ ಶಕ್ತಿ ಇರೋದಿಲ್ಲ. ಮಂದ ಜೀರ್ಣಶಕ್ತಿ ಇರತಕ್ಕಂಥವರಿಗೆ ಅತ್ಯಂತ ಸುಲಭವಾಗಿ ಜೀರ್ಣವಾಗಬಹುದಾದಂತಹ ಆಹಾರವನ್ನು ತಯಾರಿಸಬೇಕಾಗ್ತದೆ. ಇದು ತಾಯಿ ಗೊತ್ತಿರುತ್ತದೆ. 5 ಜನ ಮಕ್ಕಳಿದ್ರೆ ಅವರ ಜೀರ್ಣಶಕ್ತಿ ಯಾವ ಬಗೆ ಇದು ಅಂತ ಹೇಳ್ತಕ್ಕಂಥದ್ದನ್ನ ಕೆಲವು ದಿನಗಳಲ್ಲೇ ತಿಳಿದುಕೊಂಡು ಅದಕ್ಕನುಸಾರವಾಗಿ ಅಡುಗೆ ಮಾಡಿ ಹಾಕ್ತಾಳೆ. ಹೇಗೋ ಹಾಗೇನೇನೆ ಜನರಲ್ಲೂ ಕೂಡ ತೀಕ್ಷ್ಣ ಬುದ್ಧಿಯವರು, ಮಂದ ಬುದ್ಧಿಯವರು, ಮಧ್ಯಮ ಬುದ್ಧಿಯವರು, ಸೌಜನ್ಯ ಇರತಕ್ಕಂಥವರು, ದೌರ್ಜನ್ಯ ಇರತಕ್ಕಂಥವರು ಬಗೆ ಬಗೆಯಾಗಿ ಇರ್ತಾರೆ ಜನ. ಇದೆಲ್ಲ ಸತ್ವರಜಸ್ತಮೋ ಗುಣಗಳಿಗೆ ಅನುಸಾರವಾಗಿ ಜನ್ಮ ಜನ್ಮಗಳಿಂದ ವಿಕಾಸ ಹೊಂದಿಕೊಂಡು ಬಂದಂತೆ ನಮ್ಮ ಯೋಗ್ಯತೆ ಅಂತ ಹೇಳ್ತಕ್ಕಂಥದ್ದು ಬೆಳ್ಕೊಂಡು ಬಂದಿರುತ್ತೆ. ಆ ಯೋಗ್ಯತೆ ಎಷ್ಟರ ಮಟ್ಟಿಗೆ ಬೆಳೆದಿದೆಯೋ ಅದಕ್ಕೆ ತಕ್ಕಂತಹ ಸಾಧನಾ ವಿಧಾನವನ್ನು ನಾವು ಕೈಗೊಳ್ಳಬೇಕಾಗುತ್ತೆ. ಆದ್ರಿಂದ ಈ ಮೂರ್ತಿ ಪೂಜೆ ಅಂತ ಹೇಳ್ತಕ್ಕಂತಹ ಅತ್ಯಂತ ಸರಳವಾದ ಸುಲಭ ಉಪಾಯವನ್ನು ಭಗವಂತನೇ ಬೇರೆ ಬೇರೆ ಸಂದರ್ಭಗಳಲ್ಲಿ ತನ್ನ ಇತರ ಭಕ್ತರುಗಳ ಮೂಲಕ ಜಗತ್ತಿನಲ್ಲಿ ಪ್ರಚುರಪಡಿಸಿದ್ದಾನೆ ಅಂತನ್ನೋದನ್ನ ತಿಳಿಸೋದಕ್ಕೋಸ್ಕರ ಈ ಉದಾಹರಣೆಯನ್ನ ಹೇಳಿ ಬಳಿಕ ಹೇಳ್ತಾರೆ, ಏನು ಅರ್ಥವಾಯಿತೆ? ಆಗ ಮಾಸ್ಟರ್ ಮಾಷೆಯ ವಿನಯದಿಂದ ಹೇಳ್ತಾನೆ, ಎಂತ ಒಳ್ಳೆ ಉದಾಹರಣೆ ಅಲ್ಲ, ಅದರಿಂದ ವಿನಯದಿಂದ ಒಪ್ಕೊಳ್ತು, ಹೌದು ಅರ್ಥವಾಯಿತು. ಬಳಿಕ ಹೇಳ್ತಾನೆ, ಒಳ್ಳೆಯದು, ಏನು ಮಾಡಿದರೆ ಭಗವಂತನ ಕಡೆಗೆ ಮನಸ್ಸು ಹರಿಯಲಾರಂಭಿಸುತ್ತದೆ, ದಯವಿಟ್ಟು ಅದನ್ನು ಹೇಳಿ. ಬಂದ ದಾರಿಗೆ ಏನು ಮಾಡಿದರೆ ಈ ಮನಸ್ಸು ಭಗವಂತನ ಜೊತೆಗೆ ಹರಿಯೋದಕ್ಕೆ ಅನುಕೂಲವಾದೀತು? ಇದೊಂದು ಪ್ರಧಾನವಾದಂತಹ ಮೂಲಭೂತವಾದಂತಹ ಅಂಶ. ಭಗವತ್ ತತ್ವದ ಕುರಿತಾಗಿ ಬಹಳಷ್ಟು ಕೇಳಿದ ಮೇಲೆ ನಮ್ಮ ಒಳಗಡೆಯೇ ಅನಿಸೋದಕ್ಕೆ ಪ್ರಾರಂಭ ಆಗುತ್ತೆ, ಹೌದು ಇಷ್ಟು ಅದ್ಭುತವಾಗಿದೆ ಭಗವಂತನ ಮಹಿಮೆ, ಭಗವಂತನ ಆನಂದ ಅಂತ ಹೇಳ್ತಕ್ಕಂತಹದ್ದು ಇಷ್ಟು ಅದ್ಭುತವಾಗಿದೆ ನಿಜ, ಆದರೆ ನನಗೆ ಮಾತ್ರ ಏನಂದ್ರೆ ಏನೂ ಅರ್ಥವಾಗ್ತಾ ಇಲ್ವಲ್ಲ. ಆ ಭಗವಂತನನ್ನು ಕಾಣಬೇಕು ಅಂತ ಹೇಳ್ತಕ್ಕಂತಹ ಕುತೂಹಲ ನನ್ನಲ್ಲಿ ಇನ್ನೂ ಕೆರಳತಾ ಇಲ್ವಲ್ಲ. ಏನ್ ಮಾಡಿದ್ರೆ ನನ್ನ ಮನಸ್ಸು ಭಗವಂತನ ಕಡೆಗೆ ಹೋದೀತು ಅಂತನ್ನುವ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ಸ್ವಾಭಾವಿಕವಾಗಿ ಹೇಳ್ತದೆ. ಆ ಎಲ್ಲರ ಪ್ರಶ್ನೆಯ ಪ್ರತೀಕವಾಗಿ ಮಾಸ್ಟರ್ ಮಹಾಶಯನ ಪ್ರಶ್ನೆ ಇಲ್ಲಿದೆ. ಆಗ ಶ್ರೀರಾಮಕೃಷ್ಣ ಸಹಾನುಭೂತಿಯಿಂದ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ, ಭಗವಂತನ ನಾಮಗುಣ ಕೀರ್ತನೆಯನ್ನು ಸರ್ವದಾ ಮಾಡುತ್ತಿರಬೇಕು. ಸತ್ಸಂಗ ಎಂದರೆ ಭಗವದ್ ಭಕ್ತರ ಸಾಧು ಸತ್ಪುರುಷರ ಸಹವಾಸ ಆಗಾಗ ಮಾಡುತ್ತಿರಬೇಕು. ಮನಸ್ಸು ಹಗಲಿರುಳು ಸಂಸಾರದಲ್ಲೇ ಪ್ರಾಪಂಚಿಕ ಕೆಲಸಕಾರ್ಯಗಳಲ್ಲೇ ನಿರತವಾಗಿ ಬಿಟ್ಟಿದ್ರೆ ಅದು ಭಗವನ್ಮುಖವಾಗಲಾರದು. ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗಿ ಭಗವದ್ ಧ್ಯಾನದಲ್ಲಿ ತೊಡಗುವುದು ಅತ್ಯಂತ ಅವಶ್ಯಕ. ಮೊದಮೊದಲು ಪದೇ ಪದೇ ನಿರ್ಜನ ಪ್ರದೇಶಕ್ಕೆ ಹೋಗಿ ಆತನ ಧ್ಯಾನ ಮಾಡದೇ ಇದ್ರೆ ಮನಸ್ಸನ್ನು ನಿಲ್ಲಿಸುವುದು ದುಸ್ಸಾಧ್ಯ. ಗಿಡ ಇನ್ನೂ ಸಸಿಯಾಗಿರುವಾಗ ಅದರ ಸುತ್ತಲೂ ಬೇಲಿ ಕಟ್ಟಬೇಕು, ಇಲ್ಲದಿದ್ರೆ ದನಕರುಗಳು ಆಡು ಕುರಿಗಳು ತಿಂದು ನಾಶ ಮಾಡಿಬಿಡುತ್ತವೆ. ಸಾಕಲ್ಲ, ಇನ್ನು ಪೂರ್ತಿ ವಚನ ವೇದ ಓದಬೇಕಾಗೇ ಇಲ್ಲ. ಇದಿಷ್ಟನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಇಡೀ ವಚನ ವೇದ ಓದಬೇಕಾಗತ್ತೆ. ಏನ್ ಹೇಳ್ತಾ ಇದ್ದಾರೆ? ಭಗವಂತನ ನಾಮಗುಣ ಕೀರ್ತನೆಯನ್ನು ಸರ್ವದಾ ಮಾಡುತ್ತಿರಬೇಕು. ಸರ್ವದಾ ನಿರಂತರ ನಿರಂತರ ಅಂತನೋ ಶಬ್ದವನ್ನ ನಾರದ ಭಕ್ತಿ ಸೂತ್ರದಲ್ಲಿ ನಾವು ಕಾಣಬಹುದು. ಅಂತರವೇ ಇಲ್ಲದಂತೆ ನಾವು ಭಗವಂತನೊಡನೆ ಒಡನಾಡ್ತಾ ಇರಬೇಕು. ಭಜನೆ, ನಾಮಗುಣ ಕೀರ್ತನೆ, ಇದು ಬಹಳ ಸಹಾಯಕಾರಿ. ಒಂದಲ್ಲ ಒಂದು ರೀತಿಯಿಂದ ಒಂದೋ ಗುರುಗಳಿಂದ ಉಪದಿಷ್ಟವಾದ ಮಂತ್ರವನ್ನ ಜಪಿಸ್ತಾ ಇರುವುದು. ಇಲ್ಲದೆ ಹೋದರೆ ಅವನ ಮಹಿಮೆಯನ್ನು ಕುರಿತಾದಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಬಹುದು, ಪಾರಾಯಣಾದಿಗಳನ್ನು ಮಾಡ್ತಾ ಇರಬಹುದು. ಇಲ್ಲದೆ ಹೋದರೆ ಅವನ ಮಹಿಮೆಯನ್ನು ವರ್ಣಿಸುವಂತಹ ಕಥೆಗಳನ್ನ ಓದ್ಬಹುದು. ಮಹಾಭಾರತ, ಭಾಗವತ ಇತ್ಯಾದಿ ಬೇಕಾದಷ್ಟು ಪುಸ್ತಕಗಳಿವೆ. ಉದಾಹರಣೆಗೆ ನಮ್ಮ ವಚನವೇದವೇ ಇದೆ. ಅಥವಾ ತಮ್ಮ ಸ್ನೇಹಿತರೊಂದಿಗೆ ಸೇರಿ ಭಗವಂತನ ಗುಣದ ಕುರಿತಾಗಿ ಅವನು ಹಂಗಿಹಾನೆ ಚಿಂಗಿಹಾನೆ ಅಂತ ಮಾತಾಡ್ತಾ ಇರಬಹುದು. ನಮ್ಮ ಭಗವಂತ ಅವನು ಏನೇ ಮಾಡ್ದ, ಈಗ ಉದಾಹರಣೆಗೆ ಯಾರ್ಯಾರು ರಾಮಕೃಷ್ಣ ಭಕ್ತರೇ ಇದ್ದಾರೋ, ರಾಮಕೃಷ್ಣೇ ಅವತಾರವಾಗಿ ನಮ್ಮ ಮುಂದೆ ನಿಂತಿದ್ದಾರೆ. ಆದ್ರಿಂದ ಯಾರ್ಯಾರು ರಾಮಕೃಷ್ಣ ಭಕ್ತರಿದ್ದಾರೋ ಅವರೆಲ್ಲ ಈ ವಚನ ವೇದದಲ್ಲಿ ಏನೇನು ಹೇಳಿದೆ, ಶ್ರೀರಾಮಕೃಷ್ಣ ಜೀವನದಲ್ಲಿ ಏನೇನು ಹೇಳಿದೆ, ಶ್ರೀರಾಮಕೃಷ್ಣ ಧರ್ಮಪತ್ನಿ ಆದಂತಹ ಶ್ರೀ ಶಾರದಾದೇವಿಯವರು ಎಂಥವರು, ಅವರ ಪ್ರಕಾಂಡ ಶಿಷ್ಯನಾದಂತಹ ಸ್ವಾಮಿ ವಿವೇಕಾನಂದರು ಏನೇನು ಮಾಡಿದ್ರು, ಅವರ ಇತರ ಸನ್ಯಾಸಿ ಶಿಷ್ಯರು, ಶ್ರೀರಾಮಕೃಷ್ಣ ಸನ್ಯಾಸಿ ಶಿಷ್ಯರು ಏನೇನು ಮಾಡಿದ್ರು, ಅವರ ಜೀವನ ಎಂಥದ್ದಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನೆಲ್ಲ ಕಲೆ ಹಾಕಿಕೊಂಡು ಅದರ ಕುರಿತಾಗಿಯೇ ಮಾತನಾಡ್ತಾ ಇತ್ತು ಅಂತ ಹೇಳಿದ್ರೆ ಎಂಥ ದಿವ್ಯವಾದ ವಾತಾವರಣ ಉಂಟಾಗ್ತಾ ಇರ್ತದೆ. ಇದೇ ಆಶ್ರಮದಲ್ಲಿ ಹಿಂದೆ ಒಂದಾನೊಂದು ಕಾಲದಲ್ಲಿ ಭಕ್ತರು ಸರಿಯೇ, ನಮ್ಮ ಸ್ವಯಂ ಸೇವಕರು ಸರಿಯೇ, ವಿವಿಧವಾದ ಕಾಡು ಹರಟೆಗಳಲ್ಲಿ ಕಾಲಕ್ಷೇಪ ಮಾಡ್ತಾ ಆ ಕಾಡು ಹರಟೆ ಅಂತ ಹೇಳ್ತಕ್ಕಂಥದ್ದು ಕಾಡನ್ನೇ ನಿರ್ಮಾಣ ಮಾಡಿ ಆ ಕಾಡಿನಲ್ಲಿ ಮೃಗಗಳು ಕೂಡ ಸೇರಿ, ಹುಲಿಗಳು, ನರಿಗಳು, ತೋಳುಗಳು ಸೇರಿ ಒಂದು ವಿಚಿತ್ರವಾದ ವಾತಾವರಣವೇ ನಿರ್ಮಾಣವಾಗಿತ್ತು. ಆ ಸಂದರ್ಭದಲ್ಲಿ ನಾನೊಂದು ಮಾತು ಅವರಿಗೆಲ್ಲ ಹೇಳಿದ್ದು ನನಗೆ ನೆನಪಿದೆ. ಏನು ಹೇಳಿದೆ ಅವರಿಗೆ ಅಂತ ಹೇಳಿದ್ರೆ, ಏನ್ರಯ್ಯ ಇಂತಹ ಅತ್ಯಂತ ಶಾಂತವಾದ, ಪ್ರಶಾಂತವಾದ, ಪರಿಶುದ್ಧವಾದಂತಹ ವಾತಾವರಣಕ್ಕೆ ಬಂದು ಸೇರಿದಂತಹ ನೀವು, ಅದು ಇದು ಕ್ಷುಲ್ಲಕವಾದ ವಿಚಾರದಲ್ಲಿ ನಿಮ್ಮ ನಾಲ್ಗೆಯನ್ನು ತೊಡಗಿಸಿದ್ದೀರಲ್ಲಯ್ಯ, ಶ್ರೀರಾಮಕೃಷ್ಣ ಭವ್ಯವಾದಂತಹ ಗುಣಕಥನ ಮಾಡಬಹುದಾಗಿತ್ತು ಆ ನಾಲ್ಗೆಯಲ್ಲಿ, ಶ್ರೀರಾಮಕೃಷ್ಣ ತಮ್ಮೊಂದಿಗೆ ಕರೆತಂದ ಆ ಶಿಷ್ಯರೆಲ್ಲರ ಮಹಾತ್ಮ್ಯದ ಕುರಿತಾಗಿ ನೀವು ಮಾತನಾಡಿಕೊಂಡಿರಬಹುದಾಗಿತ್ತು, ಅದನ್ನು ಬಿಟ್ಟು ಇದೆಂಥ ಮಾತುಕತೆ ಇದು ಅಂತ ಒಂದು ಮಾತನ್ನು ಹೇಳಿದ್ದೆ. ನಾಮಗುಣ ಕೀರ್ತನೆ ಅಂತ ಹೇಳಿದ್ರೆ ಕೇವಲ ಹಾರ್ಮೋನಿಯಂ ಇಟ್ಕೊಂಡು ಭಜನೆ ಮಾಡಿದ್ರೆ ಮಾತ್ರ ನಾಮಗುಣ ಕೀರ್ತನೆ ತಿಳ್ಕೊಳ್ಬೇಕಾಗಿಲ್ಲ, ಎಲ್ಲ ಕ್ರಮಗಳು ಕೂಡ ಅದರೊಳಗೆ ಬರುತ್ತವೆ. ಆದ್ರಿಂದ ಮಾತೆತ್ತಿದ್ರೆ ಭಗವಂತನ ವಿಚಾರದಲ್ಲಿ ಬರಬೇಕು. ಶ್ರೀರಾಮಕೃಷ್ಣ ಈ ವಚನ ವೇದವನ್ನು ಓದಿದಾಗ ಗೊತ್ತಾಗುತ್ತದೆ, ಅವರ ಜೊತೆಯಲ್ಲಿ ಲೌಕಿಕ ವಿಚಾರಗಳನ್ನ ಪ್ರಾರಂಭಿಸಿ ನೀವು ಅಂದ್ರೆ ನೀವಲ್ಲ, ಆಗಿನ ಕಾಲದ ಭಕ್ತರು ಪ್ರಾರಂಭಿಸಿದರೂ ಕೂಡ ಅದು ಮುಕ್ತಾಯ ಆಗ್ತಾ ಇದ್ದಿದ್ದು ಆಧ್ಯಾತ್ಮಿಕತೆಯಲ್ಲಿ. ಆದರೆ ನಮ್ಮ ಹಣೆ ಬರಹ ಏನು ಅಂತ ಹೇಳಿದ್ರೆ ಆಧ್ಯಾತ್ಮಿಕವನ್ನು ಪ್ರಾರಂಭಿಸಿ ಲೌಕಿಕದಲ್ಲಿ ಮುಗಿಸಿ. ಒಮ್ಮೆ ಇಲ್ಲೊಬ್ರು ಭಕ್ತರು ಬಹಳ ಶ್ರದ್ಧಾವಂತ ಭಕ್ತರೇ, ಅವರು ಒಂದು ದಿನ ಭಜನೆ ಮುಗಿದ ಮೇಲೆ ಒಂದು ಮದುವೆ ಮನೆಗೆ ಹೋಗೋದಕ್ಕೆ ಹೊರಟಿದ್ರು. ಶ್ರೀ ಸ್ವಾಮಿ ಯತೀಶ್ವರಾನಂದಜಿ ಅವರು ಆಗ ಇದ್ರು, ಅವರ ಹತ್ರ ಕೂಡ ಮಾತಿನ ಸಂದರ್ಭದಲ್ಲಿ ಹೇಳಿದ್ರು, ಈಗ ಮದುವೆಗೆ ಮನೆಗೆ ಹೋಗಬೇಕಾಗಿದೆ ಸ್ವಾಮೀಜಿ, ಹೋಗ್ಬಿಟ್ಟು ಬರ್ತಾ ಇದ್ದೀನಿ ಅಂತ ಹೇಳಿದಾಗ ಸ್ವಾಮಿ ಯತೀಶ್ವರಾನಂದಜಿ ಅವರು ಒಂದು ಮಾತು ಹೇಳಿದ್ರು, ನಗ್ತಾ ನಗ್ತಾ, ಫ್ರಮ್ ಸಬ್ಲೈಮ್ ಟು ರಿಡಿಕ್ಯೂಲ್, ಸಬ್ಲಿಮಿಟಿಯಿಂದ ರಿಡಿಕ್ಯುಲಸ್ ಪ್ಲೇಸಿಗೆ ಹೋಗ್ತಾ ಇದ್ದೀನಿ ಅಂತ. ಅಂದ್ರೆ ಅತ್ಯಂತ ಉದಾತ್ತವಾದಂತಹ ಭಜನೆಯನ್ನು ಕೇಳಿ ಮತ್ತೆ ನೀನು ಅಲ್ಲಿ ಹೋಗ್ತಾ ಇದ್ದೀಯ ಈಗ ಅಂತ. ಹೀಗೆ ಆಧ್ಯಾತ್ಮಿಕತೆಯಿಂದ ಪ್ರಾರಂಭವಾಗಿ ಪ್ರಾಪಂಚಿಕತೆಗೆ ಬಂದಿಳಿತಕ್ಕಂತಹ ಸ್ಥಿತಿ, ಛಾಯಾಗ್ರಹಣ ಛಾಯಾ ಛಾಯಾ ಕಾಯ ಶಮಾನ್ ಅವರ ನಿಜವಾದ ಶರೀರ ಹೇಗೋ ಹಾಗೆ ಆ ಒಂದು ನೆರಳು ಅಲ್ಲಿ ಅದು ಕೂಡ ಮಂತ್ರ ಪೂರ್ವಕವಾಗಿ ಅದನ್ನು ಯಾವಾಗ ಪ್ರತಿಷ್ಠಾಪಿಸಲ್ಪಡ್ತೋ ಅದು ಸಾಕ್ಷಾತ್ ಶ್ರೀರಾಮಕೃಷ್ಣೇ, ಬೇರೆ ಮಾತೇ ಇಲ್ಲ. ಏನ್ ಬೇಕಾದ್ರೂ ಅವ್ರು ಹೇಳ್ಕೊಳ್ಬಹುದು. ನೋಡ್ತಾ ಇರು ಮತ್ತೆ ಪ್ರಣಾಮ ಮಾಡು, ನೋಡ್ತಾ ಇರು ಮತ್ತೆ ಪ್ರಣಾಮ ಮಾಡು, ಇಷ್ಟೇ ಸಾಕು. ಇದು ತಿಳಿಸಾರು. ಆದರೆ ಈ ಮೂಲಕನಾದರೂ ಮಾಡಬೇಕು ಅಂತೂ ನಾನು ಯಾವ ಮಾತನ್ನು ಹೇಳಿದೆ, ನಮ್ಮಲ್ಲಿ ಶಕ್ತಿ ಬರದೇನೇ ಅದೆಲ್ಲ ಎಲ್ಲವನ್ನು ಕೂಡ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಈ ಒಂದು ಪ್ರಾರ್ಥನೆ ಬದನೆ ಇವುಗಳನ್ನು ಪ್ರಾರಂಭಿಸಬಹುದು. ಆದರೆ ಸರ್ವದಾ ಮಾಡ್ತಾ ಇರಬೇಕು. ಯಾಕೆಂತ ಹೇಳಿದ್ರೆ ಮಾಯೆ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಪ್ರಬಲವಾದದ್ದು. ಆ ಶಕ್ತಿಯನ್ನ ತಡೆಗಟ್ಟಿ ಅದನ್ನು ಎದುರಿಸಿ ಅಥವಾ ಅದನ್ನು ಬದಿಗೊತ್ತಿ ಜ್ಞಾನದೆಡೆಗೆ ಹೋಗೋದಕ್ಕೆ ಅಷ್ಟು ಶಕ್ತಿ ಒಂದೇ ಸಲಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಸರ್ವದಾ ಭಗವಂತನ ನಾಮಗುಣ ಸಂಕೀರ್ತನೆ ನಡೀಬೇಕು. ಆ ಭಗವಂತನ ನಾಮಗುಣ ಸಂಕೀರ್ತನೆ ನಡೆದಾಗ, ಅವನ ಕುರಿತಾದಂತಹ ಮಾತುಕತೆಗಳೇ ನಡೆದಾಗ, ಮನಸ್ಸಿನ ಮಾಯೆ ಬಹಳ ಮಟ್ಟಿಗೆ ಕಡಿಮೆ ಆಗುತ್ತದೆ. ಹೇಗೆ ಯಜಮಾನನನ್ನ ನಾವು ಹೆಸರಿಳಿ ಕರೆದಾಗ ಆ ಮನೆ ನಾಯಿ ಅಂತ ಇರತಕ್ಕಂಥದ್ದು ಸ್ವಲ್ಪ ಸುಮ್ಮನೆ ಇರೋದಕ್ಕೆ ಪ್ರಾರಂಭ ಮಾಡ್ತದೋ, ಸ್ವಯಂ ಆ ಯಜಮಾನನು ಕೂಡ ಸ್ವಲ್ಪ ಲೊಚ್ಚಿಕೊಟ್ಟಿದಾಗ ಆ ನಾಯಿ ಹೇಗೆ ಹಿಂದಕ್ಕೆ ಹೋಗ್ತದೋ, ಹಾಗೆ ನಾವು ಯಾವಾಗ ಪರಮಾತ್ಮನ ಗುಣ ಮಾಡ್ತೇವೋ ಪರಮಾತ್ಮನ ನಾಯಿಯಾದಂತಹ ಮಾಯೆ ಅಲ್ಲೇ ಸ್ವಲ್ಪ ಹಿಮ್ಮೆಟ್ಟುತ್ತದೆ. ಆದರೆ ಯಾವಾಗ ನಾವು ಪುನಃ ಪ್ರಾಪಂಚಿಕವಾದಂತಹ ವಿಚಾರದಲ್ಲಿ ಆಸಕ್ತರಾಗ್ತೇವೋ ಮತ್ತೆ ನಾಯಿ ಬೊಗಳಲು ಶುರುವಾಗುತ್ತೆ. ಅದಕ್ಕೋಸ್ಕರ ಮತ್ತೆ ಮತ್ತೆ ಈ ಕಡೆ ಪ್ರಯತ್ನ ಮಾಡಬೇಕು, ಸತತ ಪ್ರಯತ್ನ ಮಾಡಬೇಕು. ಒಂದು ನೆಲೆ ನಿಲ್ಲುವ ಸ್ಥಿತಿ ಬರುವವರೆಗೆ, ಸ್ಥಿತ ಪ್ರಜ್ಞ ಪ್ರಜ್ಞೆಯಲ್ಲಿ ಸ್ಥಿತರಾಗುವವರೆಗೆ, ಭಗವದ್ಭಕ್ತಿಯಲ್ಲಿ ಸ್ಥಿತರಾಗುವವರೆಗೆ, ನೆಲೆ ನಿಲ್ಲುವವರೆಗೆ ಈ ಒಂದು ಹೋರಾಟ ಇದ್ದೇ ಇರ್ತದೆ. ಹೋರಾಡು ಹೋರಾಡು ಹೋರಾಡು ಧೀರ ಹೋರಾಟ, ಧೀರರ ಹೋರಾಟ. ಆಧ್ಯಾತ್ಮಿಕ ಜೀವನ ಅಂತಂದ್ರೆ ಕುರುಕ್ಷೇತ್ರ ಯುದ್ಧಕ್ಕಿಂತಲೂ ದೊಡ್ಡ ಯುದ್ಧ ಅದು. ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳತಕ್ಕಂತಹ ಯುದ್ಧ ಅದು. ಅದನ್ನ ಮಾಡೋದಕ್ಕೆ ಇದೊಂದು ಅತ್ಯಂತ ಶ್ರೇಷ್ಠವಾದ ಮಾರ್ಗ ಶ್ರೀರಾಮಕೃಷ್ಣ ಹೇಳ್ಕೊಟ್ಟಿದ್ದಾರೆ, ಸರ್ವದಾ ನಾಮಗುಣ ಕೀರ್ತನೆ. ಆಮೇಲೆ ಇನ್ನೊಂದು ವಿಚಾರ ಹೇಳ್ತಾರೆ, ಸತ್ಸಂಗ ಎಂದರೆ ಅವರೇ ಹೇಳ್ತಾರೆ ಭಗವದ್ಭಕ್ತರ ಸಾಧು ಸತ್ಪುರುಷರ ಸಹವಾಸ ಆಗಾಗ ಮಾಡುತ್ತಿರಬೇಕು. ಸತ್ಸಂಗ, ಸತ್ಸಂಗದಿಂದ ಏನಾಗ್ತದೆ? ನಿಸ್ಸಂಗ. ಸತ್ಪುರುಷರು ಏನು ಹೇಳ್ತಾರೆ? ಸತ್ಯವಾದದ್ದನ್ನು ಮಾತ್ರ ಹೇಳ್ತಾರೆ. ಸತ್ಯವಾದದ್ದು ಯಾವುದು? ಭಗವಂತ ಒಬ್ಬನೇ. ಬಾಕಿ ಉಳಿದ ವಿಚಾರಗಳನ್ನು ಜಾಸ್ತಿ ಮಾತನಾಡಬೇಕಾಗಿಲ್ಲ. ಊಟ ತಿಂಡಿ ಬಟ್ಟೆ ವಿಚಾರದಲ್ಲಿ ಬಹಳಷ್ಟು ಮಾತನಾಡಬೇಕಾಗಿಲ್ಲ. ಅದು ದಿನಚರಿ ತನ್ನಷ್ಟಕ್ಕೆ ಆಗ್ತಾ ಇರ್ತದೆ. ಭಗವದ್ ಭಕ್ತ ಅಂತ ಹೇಳುವವನಿಗೆ ಯಾವ ಬಟ್ಟೆ ಇವತ್ತು ಹಾಕಬೇಕು ಅನ್ನೋ ಪ್ರಜ್ಞೆ ಇರೋದಿಲ್ಲ. ಇವತ್ತು ಯಾವ ಅಡುಗೆ ಮಾಡಬೇಕು ಅಂತನೋ ಪ್ರಜ್ಞೆ ಇರೋದಿಲ್ಲ ಅವನಿಗೆ. ಒಂದಿಷ್ಟು ಊಟ ಮಾಡಿದ್ರೆ ಆಯ್ತು, ಶರೀರ ಧಾರಣೆಗೋಸ್ಕರ ಒಂದಿಷ್ಟು ಊಟ ಮಾಡಿದ್ರೆ ಆಯ್ತು, ಮಾನ ಸಂರಕ್ಷಣೆಗೋಸ್ಕರ ಒಂದಿಷ್ಟು ಬಟ್ಟೆ ಹಾಕೊಂಡ್ರೆ ಆಯ್ತು. ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋದೆಲ್ಲ ನಾಗರಿಕತೆಗೆ ಸಂಬಂಧಪಟ್ಟದ್ದು, ನಗರಕ್ಕೆ ಸಂಬಂಧಪಟ್ಟದ್ದು. ಇದು ಭಗವದ್ ಭಕ್ತರಿಗೆ ಸಂಬಂಧಪಟ್ಟದ್ದು. ಸತ್ಸಂಗ ಮಾಡಿದಾಗ ಅವರು ಇದನ್ನೆಲ್ಲ ಹೇಳ್ಕೊಡ್ತಾರೆ. ಸರಳವಾಗಿರು, ಮುಖ್ಯವಾಗಿ ನಿನಗೆ ಬೇಕಾದ್ದು ಭಗವಂತನೇ ವಿನಃ ಈ ಬಿದ್ದು ಹೋಗ್ತಕ್ಕಂತಹ ಜಗತ್ತಲ್ಲ. ಇದೆಲ್ಲ ತಾತ್ಕಾಲಿಕ, ಈ ಒಂದು ಅಲ್ಪಾವಧಿಯಲ್ಲೇ ಮಹತ್ತರವಾದಂತಹ ಪರಮಾತ್ಮನನ್ನು ಕಾಣುವಂತಹ ಸದವಕಾಶವನ್ನು ನೀನು ಮಾಡಿಕೊಳ್ಬೇಕೋ, ಇಂತಹದ್ದನ್ನೆಲ್ಲ ಸತ್ಪುರುಷರು ಹೇಳ್ಕೊಡ್ತಾರೆ. ಅದು ಬಹಳ ಮುಖ್ಯ ಅಲ್ವೇ? ಮುಂದೆ ಅವ್ರು ಹೇಳ್ತಕ್ಕಂತ ಮಾತಲ್ಲೇ ಗೊತ್ತಾಗ್ತದೆ. ಏನ್ ಹೇಳ್ತಾರೆ? ಮನಸ್ಸು ಹಗಲು ಇರುಳು ಸಂಸಾರದಲ್ಲೇ ಪ್ರಾಪಂಚಿಕ ಕೆಲಸ ಕಾರ್ಯಗಳಲ್ಲೇ ನಿರತವಾಗಿ ಇದ್ದು ಬಿಟ್ಟರೆ ಅದು ಭಗವಂತನ ಕಡೆಗೆ ಹರಿಯಲಾರದು, ಭಗವನ್ಮುಖವಾಗಲಾರದು. ಅಲ್ಲೇ ಇದೆ ನೋಡಿ ಅವ್ರ ಮಾತು. ಸಾಧು ಸತ್ಪುರುಷರ ಸಹವಾಸವನ್ನು ಮಾಡಿದಾಗ ಭಗವಂತನ ನೆನಪು ಮಾಡಿಕೊಡ್ತಾರೆ. ನೀವು ಸತ್ಪುರುಷರ ಸಹವಾಸ, ಮುಖ್ಯವಾಗಿ ಸನ್ಯಾಸಿಗಳು, ಹೋಗಿ ಮಾತು ಕೂಡ ಆಡಬೇಕಾಗಿಲ್ಲ, ಸುಮ್ಮನೆ ಅವ್ರು ನೋಡ್ಕೊಂಡು ಹೋಗಿ ಸಾಕು. ಈ ಕಾವಿ ಬಟ್ಟೆಯನ್ನು ನೋಡಿದ ತಕ್ಷಣ ಇವರು ಭಗವಂತನಿಗೆ ಸಂಬಂಧಪಟ್ಟವರು ಅಂತ ಹೇಳ್ತಕ್ಕಂತ ತಕ್ಷಣ ಗೊತ್ತಾಗುತ್ತೆ. ಪೊಲೀಸರನ್ನ ಅವರ ಒಂದು ಬಟ್ಟೆಯಲ್ಲಿ ನೀವು ನೋಡಿದಾಗ ನಿಮ್ಗೇನೇನೋ ಭಾವನೆಗಳೆಲ್ಲ ಬರೋದಿಲ್ವೇ? ಅದೇನು ಅಂತ ನಾನು ಹೇಳುವುದಿಲ್ಲ. ಹಾಗೆ ಮಿಲಿಟರಿಯವರು ಇರ್ತಾರೆ, ಅವ್ರನ್ನ ನೋಡಿದಾಗ ನಿಮ್ಗೆ ಏನೇನೋ ಭಾವನೆಗಳು ಬರೋದಿಲ್ವೇ? ಹಾಗೆ ಟೋಪಿಯವರಿರ್ತಾರೆ. ಹೀಗೆ ವೇಷಭೂಷಣಿಗೆ ಅನುಸಾರವಾಗಿ ಏನೇನೋ ಭಾವ. ಆದರೆ ಒಂದು ದುಃಖದ ವಿಚಾರ ಏನು ಅಂತ ಹೇಳಿದ್ರೆ, ಸನ್ಯಾಸಿಗಳನ್ನು ನೋಡಿದಾಗ ಎಷ್ಟೋ ಸಲ ಎಷ್ಟೋ ಜನ ತಿರಸ್ಕಾರವಾಗಿ ಮಾತನಾಡುವಂತಹದ್ದು ಕೂಡ ಇದೆ. ಅದು ಅವ್ರು ತಪ್ಪಲ್ಲ, ತಿರಸ್ಕಾರವಾಗಿ ಮಾತನಾಡಿದವರು ತಪ್ಪಲ್ಲ. ನಿಜಕ್ಕೂ ನೋಡಿದ್ರೆ ಅವರು ಆ ತರ ತಿರಸ್ಕಾರವಾಗಿ ಮಾತನಾಡಿದ್ರೆ, ಕಳ್ಳ ಸನ್ಯಾಸಿ ಇತ್ಯಾದಿ ಹೇಳಿದ್ರೆ, ಅವನ ಅಂತರಂಗದಲ್ಲಿ ಒಬ್ಬ ನಿಜವಾದ ಸನ್ಯಾಸಿಯನ್ನು ಕಾಣಬೇಕಾಗಿತ್ತು, ತಾನು ಸಿಗ್ತಾ ಇಲ್ವಲ್ಲ ಅಂತನ್ನುವ ಕಳಕಳಿ ಇದೆ ಅಂತನ್ನೋದು ನೀವು ಗುರುತಿಸಬೇಕು. ಸನ್ಯಾಸದ ಬಟ್ಟೆಯನ್ನು ಹಾಕಿಕೊಂಡಂತ ಪ್ರತಿಯೊಬ್ಬನು ಕೂಡ ಇಂದಿನವರೆಗೂ, ಅಂದಿನಿಂದ ಇಂದಿನವರೆಗೂ ಸರಿಯಾದ ರೀತಿಯಲ್ಲಿ ನಡೆದುಕೊಂಡು ಬಂದಿದ್ರೆ ಯಾರು ತಾನೇ ಆ ರೀತಿಯಲ್ಲಿ ತಿರಸ್ಕಾರವಾಗಿ ಮಾತನಾಡ್ತಾನೆ? ನನಗೆ ತೋರಿಸ್ಕೊಡಿ. ಅದಕ್ಕೆ ಕಠೋಪನಿಷತ್ತು ಹೇಳಿದೆ, ಕ್ಷುರಸ್ಯ ಧಾರಾ ನಿಶಿತ ದುರತ್ಯಯ ದುರ್ಗಂ ಪತಸ್ತತ್ ಕವಯೋ ವದಂತಿ, ಇದು ಕತ್ತಿಯ ಅಲಗಿನ ಮೇಲೆ ನಡೆದಂತೆ. ಯಾವುದು ಆಧ್ಯಾತ್ಮಿಕ ಜೀವನ, ಅದರಲ್ಲೂ ಕೂಡ ಸನ್ಯಾಸ ಜೀವನ ಅಂತ ಹೇಳ್ತಕ್ಕಂತಹದ್ದು ಕತ್ತಿಯ ಅಲಗಿನ ಮೇಲೆ ನಡೆದಂತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ತುಂಡು ಎರಡು ಅಷ್ಟೇನೆ. ಇಲ್ಲ ಕ್ಷಮಿಸಬೇಕು ಅಂತ ಹೇಳಿದ್ರೆ ಆಗುವುದೇ ಇಲ್ಲ, ತುಂಡಾಗಿ ಆಯ್ತದೆ. ಯಾತಕ್ಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದ್ರೆ, ಸತ್ಪುರುಷರ ಸಹವಾಸವನ್ನು ನೀವು ಮಾಡಿದಾಗ ನಿಮ್ಮ ಸಾಂಸಾರಿಕವಾದಂತಹ ಪ್ರಾಪಂಚಿಕವಾದಂತಹ ಎಲ್ಲ ಭಾವನೆಗಳು ಕೂಡ ಕಡಿಮೆ ಆಗುತ್ತವೆ. ಆದರೆ ಸನ್ಯಾಸಿಗಳು ಅಂತ ಹೇಳ್ತಕ್ಕಂಥವರು ಅವರ ವಿಷಯದಲ್ಲಿ ಇಂತಿಂತಹ ಮಾತುಗಳನ್ನು ಕೇಳಿದಂತಹ ಸಂದರ್ಭದಲ್ಲಿ ಅವರಿಗೆ ಆ ಸನ್ಯಾಸಿಗಳನ್ನು ನೋಡಿದಾಗ ಆಧ್ಯಾತ್ಮಿಕ ಭಾವನೆ ಬರುವುದರ ಬದಲಿಗೆ ಏನೋ ಎಂಥದ್ದು ಹಾಗೂ ಇರ್ತಾರೆ ಕೆಲವರು. ನಮ್ಗ ಯಾಕಪ್ಪ ಅವರಗಳೇ, ಅವ್ರ ಪಾಡಿ ಅವರು ಇರಲಿ, ನಮ್ಮ ಪಾಡಿ ನಾವಿರೋಣ, ಏನೋ ಎಂಥದ್ದು ಒಳಗಡೆ ಗುಟ್ಟು ಶಿವನೇ ಬಲ್ಲ. ಬಹಳ ಕಷ್ಟ. ಶ್ರೀರಾಮಕೃಷ್ಣ ಹೇಳಿದ್ರು, ಸತ್ಸಂಗ ಮಾಡಬೇಕು, ಭಗವದ್ಭಕ್ತರ ಸಾಧು ಸತ್ಪುರುಷರ ಸಹವಾಸವನ್ನು ಆಗಾಗ ಮಾಡ್ತಿರ್ಬೇಕು. ಯಾರು ಸಾಧು ಸತ್ಪುರುಷರು? ಸಾಧು ಸತ್ಪುರುಷರು ಯಾರು? ಶ್ರೀರಾಮಕೃಷ್ಣ ಮುಂದೆ ಹೇಳ್ತಾರೆ, ಮುಂದೆ ಹೇಳೋದನ್ನ ಈಗಲೇ ಒಂದು ಸ್ವಲ್ಪ ಹೇಳ್ತೇನೆ. ಯಾರು ಸಂಪೂರ್ಣ ತನುಮನದಿಂದ ಭಗವಂತನಿಗೆ ಸರ್ವಸಮರ್ಪಣೆ ಮಾಡಿಕೊಂಡಿದ್ದಾರೋ, ಯಾರು ಕಾಮಕಾಂಚನದಿಂದ ಸಂಪೂರ್ಣ ವಿರಕ್ತರಾಗಿದ್ದಾರೋ, ಯಾರು ಭಗವಂತನ ಕುರಿತಾಗಿ ಮಾತ್ರವೇ ಮಾತನಾಡೋದಕ್ಕೆ ಇಷ್ಟಪಡ್ತಾರೋ, ಯಾರು ಭಗವಂತನನ್ನ ಎಲ್ಲರಲ್ಲೂ ಕಂಡು ಸೇವೆ ಮಾಡೋದರಲ್ಲಿ ಮಗ್ನರಾಗಿರ್ತಾರೋ, ಇನ್ನೂ ಎಷ್ಟೋ ಗುಣಗಳೆಲ್ಲ ಇವೆ, ಅದನ್ನೆಲ್ಲ ಹೇಳ್ತಾ ಇಂಥವರು ಸತ್ಪುರುಷರು. ಭಗವಂತ ವಿಶೇಷವಾದ ಶಕ್ತಿ ಕೊಟ್ಟರೆ ಮಾತ್ರ ಮನುಷ್ಯ ನಿಜವಾದ ಅರ್ಥದಲ್ಲಿ ಸತ್ಪುರುಷ ಸಾಧು ಆಗೋದಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದೆ ಹೋದ್ರೆ ಮಹಾಮಾಯೆ ಅಂತ ಹೇಳ್ತಕ್ಕಂತಹದ್ದು ಯಾವ್ಯಾವ ರೀತಿಯಲ್ಲಿ ತೊಂದರೆ ಕೊಟ್ಟು ಯಾವ್ಯಾವ ರೀತಿಯ ಪತನಕ್ಕೆ ಅವನು ಗುರಿಯಾಗಿರ್ತಾನೋ ಯಾರಿಗೊತ್ತು. ಆದ್ರಿಂದ ಸತ್ಪುರುಷನ ಹುಡುಕೋದು ಬಹಳ ಕಷ್ಟ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಇನ್ನೊಂದು ಕಡೆ ಮುಂದೆ ಉಪಾಯವನ್ನು ಹೇಳ್ಕೊಡ್ತಾರೆ, ಭಗವಂತನನ್ನೇ ಪ್ರಾರ್ಥಿಸು. ಹೇ ಭಗವನ್, ಸತ್ಪುರುಷರ ಸಹವಾಸವನ್ನ, ನಿಜವಾದ ಸತ್ಪುರುಷರ ಸಹವಾಸವನ್ನು ನನಗೆ ಒದಗಿಸಿಕೊಡು ಅಂತ ಪ್ರಾರ್ಥನೆ ಮಾಡ್ಕೋಂತ ಶ್ರೀರಾಮಕೃಷ್ಣ ಉಪಾಯ ಹೇಳ್ಕೊಡ್ತಾರೆ. ಅದೆಲ್ಲ ಮುಂದೆ ಬರ್ತದೆ, ಇದನ್ನು ಸಾಂದರ್ಭಿಕವಾಗಿ ಇಲ್ಲಿ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ, ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗಿ ಭಗವದ್ ಧ್ಯಾನದಲ್ಲಿ ತೊಡಗುವುದು ಅತ್ಯಂತ ಅವಶ್ಯಕ. ಮೊದಮೊದಲು ಪದೇ ಪದೇ ನಿರ್ಜನ ಪ್ರದೇಶಕ್ಕೆ ಹೋಗಿ ಆತನ ಧ್ಯಾನ ಮಾಡದೇ ಇದ್ದರೆ ಮನಸ್ಸನ್ನು ನಿಲ್ಲಿಸುವುದು ದುಸ್ಸಾಧ್ಯ. ದುಸ್ಸಾಧ್ಯ ಅನ್ನೋ ಶಬ್ದವನ್ನೇ ಹಾಕಿಬಿಟ್ಟಿದ್ದಾರೆ. ಬಹಳ ಕಷ್ಟ ಸಾಧ್ಯ. ಏಕಾಂತವಾಸ, ನಿರ್ಜನ ಪ್ರದೇಶ, ಇದರ ವೈಶಿಷ್ಟ್ಯ ಏನು ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕು. ನಾವು ತುಂಬಾ ಜನ ಇವರು ಸೇರ್ಕೊಂಡಿರುವಾಗ ಏನೋ ಒಂದು ಬಗೆಯ ಭದ್ರತೆಯ ಭಾವನೆ ಬರ್ತದೆ ನಮಗೆ. ಹಾ ಪರವಾಗಿಲ್ಲ, ಅವ್ರು ನೋಡ್ಕೋತಾರೆ ನಮ್ಮನ್ನ, ಅವ್ರು ನಮ್ಗೆ ಆಗ್ತಾರೆ, ಇವ್ರು ನಮ್ಗೆ ಇಷ್ಟು ಜನ ಇದ್ದಾರೆ ನಾವು, ಹಾ ಪರವಾಗಿಲ್ಲ, ನಾವು ಪರವಾಗಿಲ್ಲ, ನಾವು ಬದುಕಬಹುದು ಅಂತ ಹೇಳ್ತಕ್ಕಂತ ಒಂದು ಭದ್ರತೆಯ ಭಾವನೆ ಬರ್ತದೆ. ಯಾವಾಗ ನಿರ್ಜನ ಪ್ರದೇಶ ಮಾಡ್ತಿರೋ ನಿಮ್ಮ ಪಾಡಿ ನೀವು ಏಕಾಂತದಲ್ಲಿ ಇರ್ತಿರೋ, ಸುತ್ತಮುತ್ತ ಯಾರು ಇಲ್ಲ ಅಂತ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರ್ತಿರೋ, ಆಗ ನಿಮ್ಗನ್ಸು ಅಯ್ಯೋ ಯಾರೂ ಇಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ, ನನಗೆ ಯಾರು ಗತಿ ಅಂತ ಹೇಳ್ತಕ್ಕಂಥ ಭಾವನೆ ಬರ್ತದೆ ನೋಡಿ. ಆಗ ಹೇ ಭಗವಂತ ನೀನೇ ಗತಿ ಅಂತ ಹೇಳ್ತಕ್ಕಂಥ ಭಾವನೆ ಬರ್ತದೆ. ಶ್ರೀರಾಮಕೃಷ್ಣ ಸ್ವಯಂ ಸಾಧನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸ್ಮಶಾನಕ್ಕೆ ಹೋಗಿ ಧ್ಯಾನ ಮಾಡ್ತಾ ಇದ್ರು ಅಂತ ಹೇಳ್ತಕ್ಕಂಥ ಮಾತು ಬರ್ತದೆ. ಸ್ಮಶಾನ ಏನಂತ ತಿಳಿಸಿಕೊಡ್ತದೆ? ಸ್ಮಶಾನಕ್ಕಿಂತ ನಿರ್ಜನ ಪ್ರದೇಶ ಇನ್ನೊಂದು ಇಲ್ಲವೇ ಇಲ್ಲ. ಒಂದು ಜನ ಹೋದರೂ ಕೂಡ ಅವನನ್ನು ಅಲ್ಲಿ ನಿರ್ಜನ ವಾಸಕ್ಕೆ ಹಾಕಿಬಿಡ್ತಾರ ಅವನನ್ನಲ್ಲಿ ನಿರ್ಜನ ಸ್ಥಳ. ಜನ ನಿರ್ಜನ ಆಗ್ಬಿಡ್ತಾನಲ್ಲಿ ಹೋದ್ಮೇಲೆ. ಅಂತಹ ನಿರ್ಜನ ಸ್ಥಳ ಭೀಭತ್ಸವಾದಂತಹದ್ದು, ಭಯಂಕರವಾದಂತಹದ್ದು. ಅಲ್ಲೇನು ಗೊತ್ತಾಗ್ತದೆ? ಹೇ ಭಗವಂತ ನೀನೊಬ್ಬನೇ ಸತ್ಯ, ಎಲ್ಲ ಮಿಥ್ಯ. ಈ ಒಂದು ಪರಿಜ್ಞಾನ ಬೇಕು. ಇದು ಯಾವಾಗಲೂ ನಮ್ಮ ತಲೆಯಲ್ಲಿ ಇರಬೇಕು. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಮೆಡಿಟೇಟ್ ಅಪಾನ್ ಡೆತ್ ಅಂತ. ಅದು ಬೇರೆ ಸಂದರ್ಭದಲ್ಲಿ ಹೇಳಿದ ಮಾತು, ಬೇರೆ ವಿಚಾರ. ಆದರೆ ಈ ನಿರ್ಜನ ಪ್ರದೇಶದಲ್ಲಿ ನಮ್ಗೆ ಗೊತ್ತಾಗ್ತದೆ ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ತಂದೆ ತಾಯಿ ಬಂಧು ಬಳಗ ಇಷ್ಟ ಮಿತ್ರ ಅವರಾಗಬಹುದು ಇವರಾಗಬಹುದು. ತಂದೆ ತಾಯಿಗಳು ಭಾವಿಸ್ತಾರೆ ನಮ್ಮ ವಯಸ್ಸಿನ ಕಾಲದಲ್ಲಿ ಮಕ್ಕಳು ನಮಗಾಗ್ತಾರೆ, ಮಕ್ಕಳು ಭಾವಿಸ್ತಾರೆ ನಮ್ಮ ತಂದೆ ತಾಯಿಗಳಿದ್ದಾರೆ ಎಲ್ಲ ನೋಡ್ಕೋತಾರೆ ಅಂತ. ಇದೆಲ್ಲ ಸಾಮಾನ್ಯ ದೃಷ್ಟಿಯಿಂದ ಸರಿ, ಇದೆಲ್ಲ ಇದ್ದೇ ಇರ್ತದೆ, ಇರಲೇಬೇಕು. ಆದರೆ ಇದೇ ಸರಿ ಅಲ್ಲ. ಮನಸ್ಸಿನಲ್ಲಿ ಆ ಒಂದು ಏಕಾಂತತೆಯನ್ನು ಭಾವಿಸ್ಕೊಳ್ಬೇಕು. ಆ ಏಕಾಂತ ಪ್ರದೇಶಕ್ಕೆ ಹೋಗಿ ಹೋಗಿ ಹೋಗಿ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಗೆ ಯಾರು ಇಲ್ಲ, ನಮಗೆ ನಾವೇ ಗತಿ ಮತ್ತು ಭಗವಂತನೇ ಗತಿ ಅಂತ ಹೇಳ್ತಕ್ಕಂಥ ಈ ಭಾವನೆಯನ್ನು ದೃಢಪಡಿಸಿಕೊಂಡ ಮೇಲೆ ನಾವು ನಗರದಲ್ಲೇ ಇದ್ರೂ ಕೂಡ, ಸಾವಿರಾರು ಮಂದಿಯ ನಡುವೆ ಇದ್ರೂ ಕೂಡ ನಮ್ಮ ಪಾಡಿಗೆ ನಾವು. ಈ ಕ್ಷಣದಲ್ಲಿ ನೀವು ಕಣ್ಣು ಮುಚ್ಚಿಕೊಂಡು ನಿಮ್ಮ ಪಾಡಿಗಿರಿ, ನೀವು ಮಾತ್ರ ಇದ್ದೀರಿ. ಕಣ್ಣು ಮುಚ್ಕೊಂಡ್ರಿ, ಕಣ್ಣು ತೆರೆದ್ರೆ ಆ ಕಡೆ ಈ ಕಡೆ ಜನ ಕಾಣ್ತಾ ಇದ್ದಾರೆ ಅಷ್ಟೇನೆ. ಸಹಸ್ರ ಜನರ ಮಧ್ಯೆಯೂ ಕೂಡ ನೀವು ಕಣ್ಣು ಮುಚ್ಕೊಂಡು ನಿಮ್ಮ ಪಾಡಿಗೆ ಭಗವಂತನ ಸ್ಮರಣೆ ಮಾಡ್ತಾ ಭಗವಂತನೊಂದಿಗೆ ದಾದಾತ್ಮ್ಯ ಹೊಂತಾಯಿತು ಅಂತ ಹೇಳಿದ್ರೆ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಯಾರಿಲ್ಲ ಏನ್ ಗೊತ್ತಾಗ್ತದೆ? ಈ ಕಣ್ಣಿನಿಂದಾಗಿ, ಈ ಕಿವಿಯಿಂದಾಗಿ, ಈ ಪಂಚೇಂದ್ರಿಯಗಳಿಂದಾಗಿ ಹೊರ ಜಗತ್ತಿನ ಸಂಸ್ಪರ್ಶ, ಅವುಗಳನ್ನೆಲ್ಲ ಭಗವಂತನ ಕಡೆಗೆ ತಿರುಗಿಸುವಂತಹ ಸಂದರ್ಭ ಇತ್ತು ಅಂತ ಹೇಳಿದ್ರೆ, ಹೊರಗಡೆ ಜಗತ್ತು ಇದ್ರೂ ಕೂಡ ನಮ್ಗೆ ಏನ್ ಮಾಡ್ತದೆ? ಅದರ ಪಾಡಿಗೆ ಅದಿರ್ತದೆ. ಆ ಸ್ಥಿತಿ ಬರುವವರೆಗೆ ಕೃತಕವಾದಂತಹ ಏಕಾಂತಕ್ಕೆ ಹೋಗಬೇಕು, ನಿರ್ಜನ ಪ್ರದೇಶಕ್ಕೆ ಹೋಗಬೇಕು. ಅಲ್ಲಿ ಅದರ ಪ್ರಾಶಸ್ತ್ಯ ನಿಮಗೆಲ್ಲರಿಗೂ ಕೂಡ. ಈ ಆಶ್ರಮ ಅಂತ ಹೇಳತಕ್ಕಂಥದ್ದೇ ಒಂದು ಏಕಾಂತ ಪ್ರದೇಶ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಬಹಳ ಹಿಂದೆ ನಾನು ಉಪನ್ಯಾಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಾನೊಂದು ಮಾತು ಹೇಳಿದ್ದೆ, ಅದು ನನಗೆ ನೆನಪಿದೆ ಅಷ್ಟೆ. ಏನು ಅಂತ ಹೇಳಿದ್ರೆ, ಇಲ್ಲಿ ಬರ್ತಕ್ಕಂಥವರೆಲ್ಲರೂ ಕೂಡ ಗೇಟ್ ಒಳಗೆ ಬಂದು ಕೂಡಲೇ ನೇರವಾಗಿ ಕಣ್ಣು ಹೇಗೆ ಅಂತಂದ್ರೆ ಆ ಶ್ರೀರಾಮಕೃಷ್ಣ ಭಾವಚಿತ್ರ ಅಂತ ಇರತಕ್ಕಂಥದ್ದು ಅದ್ಭುತವಾದ ರೀತಿಯಲ್ಲಿ ದೊಡ್ಡದಾಗಿ ಕಾಣ್ತದೆ. ನೋಡಿದ ತಕ್ಷಣ ಹೇ ಭಗವಂತ ಬಂದೆ ನಿನ್ನ ಬಳಿಗೆ ಅಂತನು ಆ ಭಾವನೆಯಿಂದ ಬಂದು ಅಲ್ಲಿ ನಮಸ್ಕಾರ ಮಾಡಿ ಅವರನ್ನೇ ನೋಡಿ ಆಮೇಲೆ ಶಾರದಾದೇವಿ ಬಂಡೆಗೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಅವರ ವಿಚಾರವನ್ನೇ ಮನಸ್ಸಲ್ಲಿ ತುಂಬಿಕೊಂಡು ಅವರ ಕೃಪೆಯನ್ನು ತುಂಬಿಕೊಂಡು ಅದೇ ಭಾವದಿಂದ ವಾಪಸ್ ಹೊರಟು ಹೋಗ್ತಿರ್ಬೇಕು. ಕೆಲಸ ಕಾರ್ಯ ಇತ್ತು, ಸಾಧುಗಳ ಜೊತೆಯಲ್ಲಿ ಕೆಲಸ ಕಾರ್ಯ ಇತ್ತು ಅಂತಂದ್ರೆ ಹಾಗೆ ಮಾಡಬೇಕಾಗಿಲ್ಲ, ಸ್ವಲ್ಪ ಮಾತಾಡಿ ಹೋಗ್ಬೇಕು, ಇದ್ರ ಕೆಲಸ ಕೊಟ್ಟು ಹೋಗ್ಬಿಡುತ್ತೆ. ಆದರೆ ಮುಖ್ಯವಾಗಿ ಈ ಒಂದು ಭಾವ ಇರಬೇಕು. ಇಲ್ಲಿ ಬಂದು ಅವರಿವರ ಯೋಗಕ್ಷೇಮವನ್ನು ಏನು ಹೇಗಿದ್ದೀರಿ ಅಂತ ಮಾತಾಡ್ಕೊಡ್ತಕ್ಕಂಥದ್ದಲ್ಲ ಅಂತ ನಾನು ಹೇಳ್ತಾ ಇರ್ತೀನಿ. ಹೇಗಿದ್ದೀರಿ ಅಂತ ನೀವು ಕೇಳೋದಕ್ಕೆ ನೀವು ಯಾರು? ನೀವೇ ನಿಮ್ಮ ನೋಡ್ಕೊಳ್ಳೋದಕ್ಕೆ ದೇವರು ಬೇಕಾಗಿದೆ. ಇಲ್ಲಿ ಯಾವ ಭಗವಂತ ಎಲ್ಲ ಅಂತ ಇಂತಿಂತ ಅದ್ಭುತವಾದ ಕೆಲಸಕಾರ್ಯಗಳನ್ನ ಲೀಲಾಜಾಲವಾಗಿ ಕಣ್ಣು ಮುಚ್ಕೊಂಡು ಕುಳಿತುಕೊಂಡಿದ್ದು ಮಾಡ್ತಾ ಇದ್ದಾರೋ, ಅವರು ನಮ್ಮೆಲ್ಲರ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದಿಲ್ವೇ? ಹೇಗಿರುವಾಗ ನೀವೇನು ಕೇಳೋದು ಅವ್ರನ್ನ ಯೋಗಕ್ಷೇಮವನ್ನು ಹೇಗಿದ್ದೀರಿ ಅಂತ? ಇಲ್ಲ ಸ್ವಾಮೀಜಿ, ಔಪಚಾರಿಕವಾಗಿ ಆದರೂ ಕೇಳೋದು ಬೇಡವೆ? ಏನೂ ಇಲ್ಲ, ಯಾವ ಉಪಚಾರನೂ ಬೇಕಿಲ್ಲ. ಅವ್ರ ಮನೆಗೆ ಹೋಗಿ, ಅಲ್ಲೇ ಹೋಗ್ಬಿಟ್ಟಿದ್ದೆ, ಏನು ಹೇಗಿದ್ದೀರಿ ಅಂತ ಕೇಳಿದಾಗ ಅವರೊಂದು ಕಪ್ ಕಾಫಿ ಕೊಟ್ಟರೆ ಕುಡ್ಕೊಂಡು ಬನ್ನಿ. ಆದರೆ ಈ ಒಂದು ಕ್ಷೇತ್ರವನ್ನು ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಕೇವಲ ಭಗವಂತ ಮತ್ತು ನಾನು, ಇನ್ಯಾರೂ ಇಲ್ಲ. ಅವರವರು ಅವರವರ ಪಾಡಿಗೆ ಹಾಗೆ ಮಾಡಿದ ಪಕ್ಷದಲ್ಲಿ ನಿಮ್ಗೆ ಯಾವ ತಾಪತ್ರಯ ಬರ್ತದೆ ಹೇಳಿ? ಇದನ್ನ ನಾವು ಹೀಗೆ ನಾವು ಸದುಪಯೋಗ ಪಡಿಸಿಕೊಳ್ಬೇಕು. ಈ ಏಕಾಂತ ಪ್ರದೇಶವನ್ನ ಅಥವಾ ಈ ಆಶ್ರಮವನ್ನ ನಿಮ್ಮ ಏಕಾಂತ ಪ್ರದೇಶ ಅಥವಾ ನಿರ್ಜನ ವಾಸಕ್ಕೆ ಅನುಕೂಲಿಸಿಕೊಳ್ಬೇಕು. ಆ ರೀತಿಯಲ್ಲಿ ಇದರ ಸದುಪಯೋಗ ನೀವು ಮಾಡಿಕೊಳ್ಬೇಕು. ನಮಗೆ ಸನ್ಯಾಸಿಗಳಿಗೆ ಇದು ಕೂಡ ಒಂದು ಸ್ವಲ್ಪ ಪ್ರಪಂಚವೇ ಆಯಿತು. ಇಷ್ಟೊಂದು ಜನ ಬಂದಾಗ ಅವನ್ನೆಲ್ಲ ನಾವು ಮಾತನಾಡಿಸಬೇಕಾದಂತಹ ಸಂದರ್ಭ ಬಂದಾಗ ನಮಗದು ಪ್ರಪಂಚ, ಹೆಚ್ಚು ಕಡಿಮೆ ಪ್ರಪಂಚ, ಅದು ಸ್ವಲ್ಪ ಒಳ್ಳೆ ಪ್ರಪಂಚ. ಯಾಕಂದ್ರೆ ಬಹಳ ಒಳ್ಳೊಳ್ಳೆ ಭಕ್ತರು, ಸಾತ್ವಿಕ ಭಕ್ತರು ಎಲ್ಲ ಬರ್ತಾ ಇದ್ದಾರೆ. ಅದರಿಂದ ಸಮಾಜದ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳು ಮಾತ್ರ ಈ ಕಡೆ ಬರ್ತಾ ಇದ್ದಾರೆ. ಅದರಿಂದ ಅಂತ ಹೇಳಿದ ತಕ್ಷಣ ಅಲ್ಲಿ ಇವರಿಗೆಲ್ಲ ಬಹಳ ಕೋಪ ಬರಬಹುದು ಅನ್ಲೇಬೇಕಾಗುತ್ತೆ. ನಾನು ಇಲ್ಲಿದ್ರೆ ಅವರೆಲ್ಲ ಯಾತಕ್ಕೆ ನಮ್ಮ ಹತ್ರಕ್ಕೆ ಬರಲಿಲ್ಲ, ಇಂತಹ ಒಂದು ಒಳ್ಳೆಯ ವಾತಾವರಣದಲ್ಲಿ ಬಂದು ಯಾಕೆ ಪುನೀತರಾಗೋದಕ್ಕೆ ಇಷ್ಟಪಡಲಿಲ್ಲ? ಸುಮ್ಮನೆ ಬಡ್ಕೊಳ್ತಾರಲ್ಲ, ದೇಶ ಉದ್ದಾರ ಆಗಬೇಕು, ರಾಷ್ಟ್ರ ಉದ್ದಾರ ಆಗಬೇಕು, ಸುಮ್ಮನೆ ಬಡ್ಕೊಳ್ತಾ ಇರ್ತಾರಲ್ಲ. ಅಲ್ಲಿ ಬಡ್ಕೊಳ್ಳೋದಕ್ಕಿಂತ ಒಮ್ಮೆ ಇಲ್ಲಿ ಬಂದು ಬಗ್ಗಿದ್ರೆ ಸಾಕು. ಎಲ್ಲರೂ ಕೂಡ ಸರ್ಕಾರಿ ಅಧಿಕಾರಿಗಳಾಗಬಹುದು, ಅವರು ಆಗ್ಬಹುದು, ಇವರಾಗ್ಬಹುದು, ಜಾತ್ಯಾತೀತ ಅಂತ ಹೊರಟ್ಬಿಟ್ಟು ಆಶ್ರಮನೂ ಬೇಡ, ದೇವರು ಬೇಡ, ಹೊಟ್ಟೆ ನೋವು ಹತ್ಕೊಂಡಾಗ ಮಾತ್ರ ಈ ದೇವರು ಬೇಕಾಗ್ತದೆ, ಕಷ್ಟ ಒತ್ತಿದಾಗ ಮಾತ್ರ ದೇವರು ಬೇಕಾಗ್ತದೆ ಇರಲಿ, ಅದು ಅವ್ರ ಸಮಾಚಾರ. ಅಂತೂ ಇಲ್ಲಿ ಜನ ಸೇರಿದಾಗ ನಮಗೆ ಅದೊಂದು ಸ್ವಲ್ಪ ಪ್ರಪಂಚ ತರ ಆಗ್ಬಿಡ್ತದಲ್ಲ, ನಮಗೂ ಸ್ವಲ್ಪ ಏಕಾಂತ ಬೇಕಾಗ್ತದೆ, ಆಗ ನಮ್ಮ ಕೋಣೆ. ಈ ರೀತಿಯಲ್ಲಿ ಏಕಾಂತದ ಒಂದು ಸದುಪಯೋಗವನ್ನು ನಾವು ಮಾಡಿಕೊಳ್ಬೇಕು, ಏಕಾಂತವನ್ನು ಒಂದು ಕಂಡುಕೊಳ್ಬೇಕು. ಆಗಾಗ ಇಲ್ಲಿ ಬೆಂಗಳೂರಿಂದ ಒಂದು ಗಂಟೆ ದೂರದಲ್ಲಿ, ಒಂದು ಗಂಟೆಯ ಪ್ರಯಾಣದಲ್ಲಿ ಯಾವುದೋ ಒಂದು ಏಕಾಂತ ಒಂದು ಪ್ರದೇಶ ಇತ್ತು ಅಂತ ಹೇಳಿದ್ರೆ, ಸುಮಾರು ಒಂದು 2 ಎಕರೆ ಜಾಗವನ್ನ ನಮ್ಮ ಶ್ರೀಮಂತ ಭಕ್ತರೆಲ್ಲ ಸೇರಿ ಒಂದು ಮನೋಹರವಾದಂತಹ ಸ್ಥಳ, ನಿರ್ಜನ ವಾಸ, ದೊಡ್ಡ ಕಾಂಪೌಂಡ್ ಹಾಕಿ ಅಲ್ಲಿ ಸರಳವಾದಂತಹ ಕಟ್ಟಡಗಳನ್ನೆಲ್ಲ ಕಟ್ಟಿ ಸತ್ಸಂಗಾದಿಗಳನ್ನು ಏರ್ಪಡಿಸಬಹುದು. ಧ್ಯಾನ, ಜಪ, ಭಗವತ್ ಚಿಂತನೆ, ಸುಮ್ಮನೆ ಇರೋದು, ಮಾತಾಡೋದಕ್ಕಿಲ್ಲ. ಮಾತಾಡೋದಿದ್ರೆ ಯಾರು ಸ್ವಾಮಿಗಳನ್ನು ಕರ್ಕೊಂಡು ಹೋಗಿದ್ರೆ ಒಂದಷ್ಟು ಉಪನ್ಯಾಸವೋ ಅಥವಾ ಭಜನೆಯೋ ಅಷ್ಟೇ, ಆಮೇಲೆ ಬರೀ ಧ್ಯಾನ, ಭಜನೆ, ಭಗವಂತನ ಚಿಂತನೆ ಇಷ್ಟೇ. ಅಂತಹ ಪರಮ ಪ್ರಶಾಂತವಾದ ಸ್ಥಳವನ್ನು ಮಾಡಿಕೊಳ್ಬಹುದು. ನನಗೂ ಎಷ್ಟೋ ಸರ್ತಿ ಕಲ್ಪನೆ ಆಗ್ತದೆ ಅಂತಹ ಆಶ್ರಮಗಳನ್ನೆಲ್ಲ ನಿರ್ಮಾಣ ಮಾಡಬೇಕು ಅಂತ. ಮಾತೇ ಇಲ್ಲ, ಎಲ್ಲ ಓದ್ಕೊಳ್ಳೋದು, ಉಪನ್ಯಾಸ ಅಂತ ಹೇಳ್ತಕ್ಕಂಥದ್ರೆ ಮಾಡಿ ಅಲ್ಲಿ ಏನೇನು ಹೇಳಬೇಕು ಅದನ್ನೆಲ್ಲ ಹೇಳೋದು, ಅವ್ರು ಏನೇನು ಮಾತನಾಡಬೇಕು ಅಂತ ಅಪೇಕ್ಷೆ ಅದೆಲ್ಲ ಪ್ರಶ್ನೆ ಬರೆದು ಕೊಡಬೇಕು ಅಷ್ಟೇನೆ. ಈ ರೀತಿಯಲ್ಲಿ ಮಾತಿಲ್ಲದೇನೇ ವಿನಿಮಯಗಳಾಗಬೇಕು. ಮತ್ತು ಆ ಮೌನ, ದೇವಿವಾದ ಮೌನ, ಆ ಮೌನದಲ್ಲಿ ಮನನ ಮಾಡ್ತಾ ಭಗವಂತನೊಂದಿಗೆ ಸಾನ್ನಿಧ್ಯವನ್ನ, ಸಾಯುಜ್ಯವನ್ನ ಹೊಂದುವಂತೆ ಒಂದು ಮಾಡ್ಕೊಳ್ಬೇಕು ಹಾಗೆ ಅಂತಂದ್ಬಿಟ್ಟಿದ್ದೆ. ಈ ರೀತಿಯಲ್ಲಿ ನಿರ್ಜನ ಪ್ರದೇಶಕ್ಕೆ ಶ್ರೀರಾಮಕೃಷ್ಣರು ಬಹಳ ಪ್ರಾಶಸ್ತ್ಯವನ್ನು ಕೊಟ್ಟಿರುವುದು ಇಲ್ಲಿ ಕಂಡುಬರುತ್ತದೆ. ಆ ನಿರ್ಜನ ಪ್ರದೇಶಕ್ಕೆ ಹೋಗಿ ಆತನ ಧ್ಯಾನ ಮಾಡದೇ ಇದ್ರೆ ಮನಸ್ಸನ್ನು ನಿಲ್ಲಿಸುವುದು ದುಸ್ಸಾಧ್ಯ. ಗಿಡ ಇನ್ನೂ ಸಸಿಯಾಗಿರುವಾಗ ಅದರ ಸುತ್ತಲೂ ಬೇಲಿ ಕಟ್ಟಬೇಕು, ಇಲ್ಲದಿದ್ರೆ ದನಕರುಗಳು ಆಡು ಕುರಿಗಳು ತಿಂದು ನಾಶ ಮಾಡಿಬಿಡುತ್ತವೆ. ಗಿಡ ಇನ್ನೂ ಸಸಿಯಾಗಿರುವಾಗ, ಅಥವಾ ಗಿಡವೇ ಮರವೇ ಮರ ಮರ ಅಂತ ಇಟ್ಕೊಳ್ಳಿ, ಮರ ಇನ್ನೂ ಸಸಿಯಾಗಿರುವಾಗ ಅದಕ್ಕೆ ಸರಿಯಾದ ಬೇಲಿಯನ್ನು ಕಟ್ಟದೆ ಹೋದ್ರೆ ಆಡು ಕುರಿಗಳು ತಿನ್ನುವ ಸಂಭವ ಅಂತನ್ನುವ ಈ ಉದಾಹರಣೆ ಬಹಳ ಮುಖ್ಯವಾದದ್ದು. ನಾವು ಆಧ್ಯಾತ್ಮಿಕ ಜೀವನದ ಪ್ರಾರಂಭಾವಸ್ಥೆಯಲ್ಲಿ ಇದ್ದಾಗ ಎಷ್ಟು ರಕ್ಷಣೆಯ ಬೇಲಿಯನ್ನ ಹಾಕಿಕೊಳ್ಳಬೇಕೋ ಅಷ್ಟನ್ನು ಹಾಕಿಕೊಳ್ಳಬೇಕು. ಯಾವಾಗ ಅದು ಬಲಿಷ್ಠವಾಗಿ ಬೆಳೀತದೋ, ನಮ್ಮ ಭಗವದ್ಭಕ್ತಿ ಅಂತ ಹೇಳತಕ್ಕಂಥದ್ದು, ಆಧ್ಯಾತ್ಮಿಕತೆ ಅಂತ ಹೇಳತಕ್ಕಂಥದ್ದು ಬಲಿತು ಮರದಂತೆ ಆಗುತ್ತದೋ, ಆಗ ಶ್ರೀರಾಮಕೃಷ್ಣ ಮುಂದೆ ಹೇಳ್ತಾರೆ, ಇದನ್ನು ಇಲ್ಲಿ ಹೇಳಲಿಲ್ಲ, ಇಲ್ಲಿ ಇಷ್ಟೇ ಹೇಳಿದ್ದಾರೆ, ಆನೆ ತಂದು ಅದಕ್ಕೆ ಕಟ್ಟಿದ್ರೂ ಕೂಡ ಏನು ತೊಂದರೆ ಇಲ್ಲ ಅಂತ. ಯಾವಾಗ ನಿಮ್ಮಲ್ಲಿ ಭಗವದ್ಭಕ್ತಿ ಅಂತ ಇರತಕ್ಕಂಥದ್ದು ಬಲಿಷ್ಠವಾಗಿ ಶ್ರದ್ಧೆ ಅಂತ ಇರತಕ್ಕಂಥದ್ದರಲ್ಲಿ ಒಂದು ದೃಢತೆ ಅಂತ ಇರತಕ್ಕಂಥದ್ದು ಬಂದ್ರೆ, ಆಗ ನೀವು ನಗರದಲ್ಲಿ ಎಲ್ಲಿ ಬೇಕಾದರೂ ಓಡಾಡಿ ನಿಮಗೇನು ತೊಂದರೆ ಆಗೋದಿಲ್ಲ. ಅದರಿಂದ ಪ್ರಾರಂಭಾವಸ್ಥೆ, ಮಧ್ಯಾವಸ್ಥೆ, ಅಂತ್ಯಾವಸ್ಥೆ ಅಂತ ಇರತಕ್ಕಂಥದ್ದು ಇದೆಲ್ಲ ಇರುತ್ತದೆ. ಅದನ್ನೆಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಮಾಸ್ಟರ್ ಮಹಾಶಯಲ್ಲಿ ಕೇಳಿದ್ನಲ್ಲ, ಏನು ಮಾಡಿದ್ರೆ ಭಗವಂತನ ಕಡೆ ಮನಸ್ಸು ಹರಿಯಲು ಆರಂಭಿಸುತ್ತದೆ ಅಂತ, ಇನ್ನು ಆರಂಭದಲ್ಲೇ ಇದ್ದ ಅಂತಾನೆ ಅವನು. ಆದ್ರಿಂದ ಈ ಮಾತನ್ನು ಹೇಳ್ತಾ ಇದ್ದಾರೆ, ಆರಂಭ ಆದ್ರಿಂದ ಪ್ರಾರಂಭ ಆದ್ರಿಂದ ರಕ್ಷಣೆ ಅಂತ ಹೇಳ್ತಕ್ಕಂಥ ಅದರ ಕಡೆ ಗಮನ ಕೊಡಬೇಕಪ್ಪ ಅಂತ ಮುಂದೆ ಹೇಳ್ತಾರೆ. ಧ್ಯಾನವನ್ನು ಆಂತರ್ಯದಲ್ಲೋ, ಏಕಾಂತ ಸ್ಥಳದಲ್ಲೋ, ನಿಬಿಡ ಅರಣ್ಯದಲ್ಲೋ ಮಾಡಬೇಕು. ಸತತ ಸದಸದ್ವಿಚಾರ ಮಾಡುತ್ತಿರಬೇಕು. ಭಗವಂತನೊಬ್ಬನೇ ಸತ್ಯ, ನಿತ್ಯ ವಸ್ತು, ಉಳಿದದೆಲ್ಲ ಅಸತ್ಯ, ಅನಿತ್ಯ ವಸ್ತು. ಹೀಗೆ ವಿಚಾರ ಮಾಡುತ್ತಾ ಅನಿತ್ಯ ವಸ್ತುಗಳ ಮೇಲಿನ ಅನುರಾಗವನ್ನ ಕೊನೆಗೆ ಮನಸ್ಸಿನಿಂದ ಕಿತ್ತೊಗೆಯಬೇಕು. ಅನುರಾಗ ಅದನ್ನು ಕಿತ್ತೆಸೆಯಬೇಕು, ಮೋಹ ಅದನ್ನು ಕಿತ್ತೆಸೆಯಬೇಕು. ಅಸಂಗ ಶತ್ರೇಣ ದೃಢೇನೆ ಚಿತ್ವಾ ತತಃ ಪದಂ ತತ್ ಪರಿಮಾರ್ಗಿತವ್ಯಂ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ, 15ನೇ ಅಧ್ಯಾಯದಲ್ಲಿ ಬರ್ತದೆ. ಅಸಂಗ ಅಂತ ಹೇಳ್ತಕ್ಕಂಥ ಅದೊಂದು ಶಸ್ತ್ರ. ಅದರಿಂದ ಈ ಸಂಗ ಅನುರಾಗ ಅಂತ ಹೇಳ್ತಕ್ಕಂಥ ಅದನ್ನ ಒಂದೇ ಏಟಿಗೆ ಹೊಡೆದು ಕತ್ತರಿಸಿಬಿಡಬೇಕು. ತತಃ ಆಮೇಲೆ ಪರಿಮಾರ್ಗಿತವ್ಯಂ, ಪರಮಾತ್ಮನ ದಿಕ್ಕಿನಲ್ಲಿ ಹೋಗಬೇಕು, ಹುಡುಕೊಂಡು ಹೋಗ್ಬೇಕು ಅವನನ್ನ ಅಂತ. ಯಾವಾಗ ಈ ಸಂಘ ಅಂತ ಹೇಳ್ತಕ್ಕಂಥ ಅದನ್ನ ಅಂಟುಕೊಂಡದ್ದನ್ನ ನಾವು ಕತ್ತರಿಸ್ಬಿಡ್ತೀವೋ ಆಗ ಬೇಲೆ ಹೋಗೋದಕ್ಕೆ ಸುಲಭ ಆಗ್ತದೆ. ಸಂಘ ಅಂತ ಹೇಳಿದ್ರೆ ಲಗೇಜ್ ಕಟ್ಕೊಂಡಾಗೆ, ಲಗೇಜ್ ಅನ್ನು ತಲೆ ಮೇಲೆ ಇಟ್ಕೊಂಡಾಗೆ, ಭಾರವನ್ನು ತಲೆ ಮೇಲೆ ಹೊತ್ಕೊಂಡಾಗೆ, ಸಂಸಾರ ಭಾರವನ್ನು ತಲೆ ಮೇಲೆ ಇಟ್ಕೊಂಡಾಗೆ, ಅದನ್ನು ಕೆಳಗೆ ಇಲ್ಲದೇ ಇದ್ರೆ ಹಗುರ ಆಗುದು ಹೇಗೆ ಸಾಧ್ಯ? ಲೆಸ್ ಲಗೇಜ್ ಮೋರ್ ಕಂಫರ್ಟ್, ನೋ ಲಗೇಜ್ ಫುಲ್ ಕಂಫರ್ಟ್. ಅದಕ್ಕೋಸ್ಕರ ಸದಸದ್ ವಿಚಾರ ಮಾಡಬೇಕು. ಸಂಸಾರವನ್ನು ನಾನು ನಡೆಸೋದೇನೋ ನಿಜ, ಆದ್ರೆ ನಿಜಕ್ಕೂ ನಾನೇ ಅಲ್ಲ ನಡೆಸೋದು. ಅವರವರು ಅವರವರೇ ಮುಂದುವರೆದು ಬರ್ತಾ ಇರ್ತಾರೆ. ಒಂದು ಪುಟ್ಟ ಮಗುಗೆ ಅನ್ನ ಹಾಕೋದಷ್ಟೇ ನಿಮ್ ಕೆಲಸ, ಅನ್ನ ತಿನ್ನಿಸೋದಷ್ಟೇ ನಿಮ್ ಕೆಲಸ, ಬೆಳೆಯೋದು ಅದ್ರ ಕೆಲಸ. ಶಿಕ್ಷಕ ಏನೇನೋ ವಿಚಾರಗಳಿಂದ ಹೇಳೋದು, ವಿದ್ಯಾಭ್ಯಾಸದ ಒಂದು ವಾತಾವರಣ ನಿರ್ಮಾಣ ಮಾಡತಕ್ಕಂಥಷ್ಟೇನೆ ಅವನ ಕೆಲಸ, ಕಲಿತ್ಕೊಳ್ಳೋದು ಅದು ವಿದ್ಯಾರ್ಥಿಯ ಕೆಲಸ. ಅದು ಬೀಜ ಬಿತ್ತೋದು, ಬೇಲಿ ಕಟ್ಟೋದು, ಗೊಬ್ಬರ ಹಾಕೋದು, ನೀರು ಹಾಕೋದು, ಇದು ಕೃಷಿಕನ ಕೆಲಸ. ಆದರೆ ಆ ಬೀಜ ಮೊಳೆತು ಸಸಿಯಾಗಿ ಬಲಿತು ಹಣ್ಣು ಕೊಡತಕ್ಕಂಥದ್ದು ಅದು ತನ್ನಷ್ಟಕ್ಕೆ ಆಗ್ತದೆ, ಅದು ನೀವೆಲ್ಲ ಮಾಡೋದು. ಇಲ್ಲ ನಾನೇ ಅದನ್ನೂ ಮಾಡಬೇಕಾಗಿದೆ ಅಂತ ಅವನು ಗಿಡದ ಎಳಿ ಎಳಿತಾ ಇತ್ತು ಅಂತ ಹೇಳಿದ್ರೆ ಆದ್ರಿಂದ ಈ ಸಂಸಾರ ಅಂತ ಹೇಳ್ತಕ್ಕಂಥ ಅದನ್ನು ಎಷ್ಟು ಮಟ್ಟಿಗೆ ನಾನು ಹೊತ್ಕೊಳ್ಬೇಕು, ಎಷ್ಟು ಮಟ್ಟಿಗೆ ನಾನು ಹಿಡ್ಕೊಳ್ಬೇಕು ಅಂತ ಅನ್ನೋದನ್ನ ಯೋಚನೆ ಮಾಡಬೇಕು. ಅಯ್ಯೋ ನಾನು ಇಲ್ಲಿದ್ರೆ ಆಗೋದೇ ಇಲ್ಲ ಅಂತ ಹೇಳ್ತಕ್ಕಂಥ ಈ ಒಂದು ಬುದ್ಧಿ ಇರಬಾರದು. ನಾನು ಇಲ್ಲಿದ್ರೂ ನಡೆಯುತ್ತೆ, ಆದ್ರೆ ನಾನು ಇರೋದ್ರಿಂದ ಏನೋ ಎಷ್ಟು ಮಾಡಬೇಕು ಅದನ್ನು ಮಾಡಬೇಕು, ಮಾಡ್ತೇನೆ. ಬಾಕಿ ಉಳಿದ ಮನಸ್ಸನ್ನೆಲ್ಲ ಭಗವಂತನ ಕಡೆ ಕೊಡ್ಬೇಕು. ಯಾಕೆ? ಅವನೊಬ್ಬನೇ ಸತ್ಯ. ನಾವು ಯಾವ ಸಂಸಾರವನ್ನು ನಿತ್ಯ ಅಂತ ಇಟ್ಕೊಂಡಿದ್ವೋ ಅದನ್ನು ನಾವೇ ಬಿಟ್ಟು ಹೋಗ್ಬೇಕಿದ್ರೆ ನಮ್ಮನ್ನೇ ಅದು ಬಿಟ್ಟು ಹೋಗ್ತದೆ. ಆದ್ರಿಂದ ನಿತ್ಯ ಯಾವುದು, ಸತ್ಯ ಯಾವುದು ಅಂತ ಹೇಳ್ತಕ್ಕಂಥ ಆದ್ರೆ ವಿಚಾರ ಮಾಡ್ತಾ ಇರಬೇಕು. ಮತ್ತು ಈ ಧ್ಯಾನವನ್ನ ಆಂತರ್ಯದಲ್ಲೋ ಅಂದ್ರೆ ಹೃದಯ ಕಣ್ಣು ಮುಚ್ಚಿಕೊಂಡು ಒಳಗಡೆ ಹೋದ ಅಂತಂದ್ರೆ ಯಾರು ಕೇಳ್ತಾರೆ ನಿಮ್ಮನ್ನ? ನಿಮ್ ಪಾಡಿಗೆ ನೀವಾಯ್ತು, ನಿಮ್ ದೇವರಾಯ್ತು. ಅಥವಾ ಏಕಾಂತ ಸ್ಥಳದಲ್ಲೋ, ಒಂದ್ ಸ್ವಲ್ಪ ಏಕಾಂತ ಸ್ಥಳ ಸಿಕ್ತು ಅಂತ ಹೇಳಿದ್ರೆ ಅಲ್ಲೇ ನಾವು ಕಣ್ಣು ಮುಚ್ಚಿಕೊಂಡು ಆ ಒಂದು ಏಕಾಂತದ ಸಹಾಯವನ್ನು ಬಳಸಿಕೊಂಡು ಧ್ಯಾನ ಮಾಡಬಹುದು ಅಂತ ಅನ್ನೋ ಮಾತನ್ನು ಶ್ರೀರಾಮಕೃಷ್ಣ ಹೇಳ್ಕೊಡ್ತಾರೆ. ಇಲ್ದ್ರೆ ನಿಬಿಡ ಅರಣ್ಯದಲ್ಲೂ ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ನಿಬಿಡ ಅರಣ್ಯ ಅಂತ ಹೇಳ್ತಕ್ಕಂತ ಅದು ಹಿಂದಿನ ಕಾಲದಲ್ಲಿ ಅರಣ್ಯ ಎಲ್ಲ ಹೊರಟೋಗ್ಬಿಟ್ಟಿದೆಯಲ್ಲ. ಆದ್ರೆ ಅರಣ್ಯ ಪ್ರದೇಶ ಅಂತ ಹೇಳ್ತಕ್ಕಂತ ಅದು ಏನಾದ್ರು ಸಿಕ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಸದುಪಯೋಗ ಪಡಿಸಿಕೊಳ್ಬಹುದು. ಯಾರ್ಯಾರು ಸ್ವಲ್ಪ ಗ್ರಾಮಾಂತರ ಪ್ರದೇಶಗಳಲ್ಲಿ ವಾಸವಾಗಿದ್ದಾರೋ ಅವರೆಲ್ಲ ಆಧ್ಯಾತ್ಮಿಕ ಸಾಧನೆಯನ್ನ ಬಹಳ ಅದ್ಭುತವಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗಬಹುದು. ಯಾಕಂದ್ರೆ ನಿರ್ಜನ ವಾಸ ಅಲ್ಲಿ ಬಹಳ ಬೇಗ ಸಿಗುತ್ತದೆ. ಇಂತಹ ಮಾತುಗಳನ್ನೆಲ್ಲ ಶ್ರೀರಾಮಕೃಷ್ಣ ಹೇಳಿ ಆಧ್ಯಾತ್ಮಿಕವಾಗಿ ನಾವು ಹೇಗೆ ಮುಂದುವರಿಬಹುದು, ಭಗವಂತನ ಕಡೆ ನಮ್ಮ ಮನಸ್ಸನ್ನು ಹೇಗೆ ಹರಿಸಿಕೊಂಡು ಹೋಗಬಹುದು ಅಂತ ಅನ್ನೋದರ ಸರಳವಾದಂತಹ ವಿಧಾನವನ್ನು ಹೇಳಿಕೊಟ್ಟಿದ್ದಾರೆ. ಇದನ್ನು ನಾವು ಅನುಷ್ಠಾನದಲ್ಲಿ ತರುತ್ತಕ್ಕೆ ಪ್ರಯತ್ನ ಮಾಡೋಣ, ಅವರ ಕೃಪೆಗೆ ಪಾತ್ರರಾಗೋಣ ಅಂತ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.